ವಿಷ ಉಣಿಸದೆ ವಿಷ ಬಿತ್ತದೆ ವಸುದೇ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ಯೋಗಿ ವಿಷ ಉಣಿಸದೆ ವಿಷ ಬಿತ್ತದೆ ವಸುದೇ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ಈ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ಈಗ ಕೇಳಿ ಮಸ್ಕಿ ಭಾಗದಲ್ಲಿ ಮಳೆ ಬೆಳೆ ಪರಿಸ್ಥಿತಿ ಮತ್ತು ಕೃಷಿ ಇಲಾಖೆ ಯೋಜನೆಗಳ ಕುರಿತು ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳಾದ ಮೇಘ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಮಸ್ಕಿ ಒಂದು ಹೋಬಳಿಯಲ್ಲಿ ಅಥವಾ ಈ ಮಸ್ಕಿ ತಾಲೂಕಿನಲ್ಲಿ ಒಟ್ಟಾರೆ ಈ ಒಂದು ಮುಂಗಾರು ಹಂಗಾಮು ಯಾವ ರೀತಿ ಪ್ರಗತಿಯಾಗಿದೆ, ಜೊತೆಗೆ ಕೃಷಿ ಇಲಾಖೆ ವಿಶೇಷವಾಗಿ ರೈತ ಸಂಪರ್ಕ ಕೇಂದ್ರ ಮಸ್ಕಿಯಲ್ಲಿರ್ತಕ್ಕಂಥ ರೈತ ಸಂಪರ್ಕ ಕೇಂದ್ರ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ರೈತರ ಬೇಡಿಕೆಗಳು ಏನೇನಿದ್ದಾವೆ ಮತ್ತು ರೈತ ಸಂಪರ್ಕ ಕೇಂದ್ರದಿಂದ ರೈತರಿಗೆ ಏನೇನು ಸಹಾಯ ಸೌಲಭ್ಯಗಳು ಸಿಗ್ತಾ ಇದ್ದಾವೆ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಸ್ಕಿಯ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳಾದಂಥ ಮೇಘ ಅವರು, ಇವರು ರೈತರೊಂದಿಗೆ ತಮ್ಮ ವಿಚಾರವನ್ನು ಹಂಚ್ಕೋತಾ ಇದ್ದಾರೆ. ಮೇಘ ಅವರು ಹೇಳಿ, ಮಸ್ಕಿ ಒಂದು ಭಾಗದಲ್ಲಿ ಈ ಒಂದು ಮುಂಗಾರು ಹಂಗಾಮಿನಲ್ಲಿ ಮಳೆ ಅದು ಹೇಗಾಗಿದೆ, ಜೊತೆಗೆ ಬಿತ್ತನೆ ಎಷ್ಟು ಪ್ರತಿಶತ ಈಗಾಗಲೇ ಬಿತ್ತನೆಯಾಗಿದೆ, ಇನ್ನೂ ಎಷ್ಟು ಪ್ರತಿಶತ ಅಂದಾಜು ಬಿತ್ತನೆ ಆಗ್ತಕ್ಕಂಥ ಪ್ರದೇಶ ಇದೆ ಹೇಳಿ ನಮ್ಮ ರೈತರಿ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಮಸ್ಕಿ ಹೋಬಳಿಯಲ್ಲಿ ಈಗಾಗಲೇ 8 ಪಂಚಾಯಿತಿಗಳನ್ನು ಒಳಗೊಂಡಿದ್ದು ಪ್ರಸ್ತುತ ಇದರಲ್ಲಿ 52 ಗ್ರಾಮಗಳು ಹೊಂದಿರುತ್ತೆ ಮಸ್ಕಿ ಹೋಬಳಿಯಲ್ಲಿ. ಕಳೆದ ವರ್ಷದಕ್ಕಿಂತ ಇವಾಗ ವಾಡಿಕೆ ಮಳೆಗಿಂತ ಈ ವರ್ಷ ಚೆನ್ನಾಗೇ ಮಳೆ ಆಗಿದೆ. ಬಿತ್ತನೆ ಕೂಡ ಈಗಾಗಲೇ 80% 85% ಅಷ್ಟು ಬಿತ್ತನೆ ಆಗಿದೆ. ಮಸ್ಕಿ ಹೋಬಳಿಯಲ್ಲಿ ಈಗಾಗಲೇ 8 ಪಂಚಾಯಿತಿಗಳನ್ನು ಒಳಗೊಂಡಿದ್ದು ಪ್ರಸ್ತುತ ಇದರಲ್ಲಿ 52 ಗ್ರಾಮಗಳು ಹೊಂದಿರುತ್ತೆ ಮಸ್ಕಿ ಹೋಬಳಿಯಲ್ಲಿ. ಕಳೆದ ವರ್ಷದಕ್ಕಿಂತ ಇವಾಗ ವಾಡಿಕೆ ಮಳೆಗಿಂತ ಈ ವರ್ಷ ಚೆನ್ನಾಗೇ ಮಳೆ ಆಗಿದೆ. ಬಿತ್ತನೆ ಕೂಡ ಈಗಾಗಲೇ 80% 85% ಅಷ್ಟು ಬಿತ್ತನೆ ಆಗಿದೆ. 50 ಕ್ವಿಂಟಲ್ ಕೊಟ್ಟಿರೋದು. ಈ ವರ್ಷ ತೊಗರಿ TS 3R ವೆರೈಟಿಗೆ ಬೇಡಿಕೆ ಜಾಸ್ತಿ ಆಗಿದ್ದರಿಂದ ಮೇಜರ್ ಪ್ರಾಬ್ಲಮ್ ಏನಾಯಿತು, ಹೋದ ವರ್ಷ ಎಲ್ಲರೂ ಗುಳ್ಯಾಳ್ ವೆರೈಟಿ ಹಾಕಿದ್ರು ಮಸ್ಕಿ ಇಲ್ಲಿ. ಲಾಸ್ಟಿಗೆ ಅದು ನವಂಬರ್ ಡಿಸೆಂಬರಲ್ಲಿ ಮಳೆ ಬಂದಿದ್ದರಿಂದ ಎಲ್ಲ ಸಿಡಿ ರೋಗ ಬಂದು ವಿಲ್ಟ್ ಆಗಿ ಕ್ರಾಪ್ ಎಲ್ಲ ಲಾಸ್ ಆಯಿತು. ಸೀಡ್ ಅವೈಲಬಿಲಿಟಿ ಫಾರ್ಮರ್ಸ್ ಹತ್ರ ಯಾರ ಹತ್ರನೂ ಇಲ್ಲ ಈ ವರ್ಷ ಹೋಗ್ಬೇಕಂತಂದ್ರೆ. ಹಂಗಾಗಿ ಕಂಪ್ಲೀಟಾಗಿ ವೆರೈಟಿಯಲ್ಲಿ ಶಿಫ್ಟ್ ಹೋದ್ರು ಜನ ಎಲ್ಲ TS 3R ಪ್ರಿಫರೆನ್ಸ್ ಮಾಡೋದ್ರಿಂದ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಬೇಡಿಕೆ ಹೆಚ್ಚಾಯಿತು. ಕಂಪ್ಲೀಟ್ಲಿ ಆಲ್ಮೋಸ್ಟ್ 3 times ಈ ಟೈಮ್ ನಮ್ದ್ರಲ್ಲಿ ಸೀಡ್ ಸೇಲ್ ಜಾಸ್ತಿ ಆಗಿದೆ. ಆಗಲೇ 180 ಕ್ವಿಂಟಲ್ ಅಷ್ಟು ತೊಗರಿ ನಾವು ಇಲ್ಲಿಂದ ರೈತ ಸಂಪರ್ಕ ಕೇಂದ್ರದಿಂದ ವಿತರಣೆ ಮಾಡಿದೀವಿ. ಸೂರ್ಯಕಾಂತಿ ನಮ್ಗೆ ಬೇಡಿಕೆ ಮೊದಲಿಂದನೂ ಇರಲಾರ್ದ ಪ್ರಯುಕ್ತ ನಮ್ಮ RSKಯಿಂದ 6 ಕ್ವಿಂಟಲ್ ಈಗಾಗಲೇ ವಿತರಣೆ ಮಾಡಿದೀವಿ. ಇನ್ನೂ ಬೇಡಿಕೆ ಇದೆ ಸೂರ್ಯಕಾಂತಿಗೆ. ಮತ್ತೆ ಇಲ್ಲಿ ಮಳೆ ಅಂತೂ ಈಗ ವಾತಾವರಣಕ್ಕೆ ಚೆನ್ನಾಗಿದೆ. ಈಗ ಪ್ರಸ್ತುತ ತೊಗರಿ ಆಯಿತು, ಸೂರ್ಯಕಾಂತಿ ಆಯಿತು, 15-20 ದಿನದ ಬೆಳೆ ಈಗಾಗಲೇ ಇದ್ದಾವೆ. ಅದಕ್ಕೆ ಸಂಬಂಧಪಟ್ಟಂಗೆ ಪ್ರೆಸೆಂಟ್ ಈ ವಾತಾವರಣಕ್ಕೆ ಈ ಸದ್ಯಕ್ಕೆ ಯಾವ ಪೆಸ್ಟ್ ಇನ್ಸಿಡೆನ್ಸ್ ಇಲ್ಲ. ಈಗ ಬಂದರೂ ಈಗ ಸಕಿಂಗ್ ಪೆಸ್ಟ್ ಜಾಸ್ತಿ ಬರ್ತದೆ. ಅದ್ರ ಸಂಬಂಧಪಟ್ಟಂಗೆ ನಮ್ಮ RSKಯಲ್ಲಿ ಈಗಾಗಲೇ ಫಸ್ಟ್ ಪ್ರಿಫರೆನ್ಸಲ್ಲಿ ನಾವು ಹೋಗೋದಾದರೆ ನೀಮ್ ಆಯಿಲಿಗೆ ಪ್ರಿಫರ್ ಮಾಡ್ತೀವಿ. ಅದು ಬಿಟ್ಟು ಬೇರೆ ಕೆಮಿಕಲ್ಸ್ ಎಲ್ಲನೂ ನಮ್ಮ RSKಯಿಂದ ಅವೈಲಬಿಲಿಟಿ ಇದೆ. ಈಗ ವಿತರಣೆನೂ ಮಾಡ್ತಾ ಇದ್ದೀವಿ. ಎಲ್ಲ ರೈತರು ಅದಕ್ಕೆ ಸಂಬಂಧಪಟ್ಟಂಗೆ ಬಂದು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಯಾವ್ಯಾವ ಕೆಮಿಕಲ್ಸ್ ನೀಡೆಡ್ ಇದಾವ, ಯಾವ್ಯಾವ ಅವರಿಗೆ ಇನ್ಫಾರ್ಮೇಶನ್ ಬೇಕು ಎಲ್ಲನೂ ಬಂದು ತಗೊಂಡು ಮಾಹಿತಿ ತಗೊಂಡು ಮಾಡ್ತಾ ಇದ್ದಾರೆ. ಈಗ ಬೀಜ ತಾವು ಹೇಳಿದಾಗೆ ತೊಗರಿ ಸೂರ್ಯಕಾಂತಿ ಬೀಜ ನಂತರ ಏನೇನು ಬೀಜ ವಿತರಣೆ ಆಗಿದೆ ಮುಂಗಾರು ಹಂಗಾಮಿನಲ್ಲಿ ತೊಗರಿ ಹೆಚ್ಚಿನ ಪ್ರಮಾಣದಲ್ಲಿ ಆಗಿದೆ ಅಂತ ಹೇಳಿದ್ರೆ ತದನಂತರ ಏನೇನು ಬೀಜಗಳು ವಿತರಣೆ ಆಗಿದಾವೆ ಮುಂಗಾರಿಗೆ? ಈ ವರ್ಷ ಸಂಬಂಧಪಟ್ಟಂಗೆ ನಮ್ದು ತೊಗರಿ ಮೇಜರ್, ನೀವು ಆವಾಗಲೇ ಹೇಳ್ದಂಗೆ ತೊಗರಿ, ಸಜ್ಜಿ ಮತ್ತೆ ಸೂರ್ಯಪಾನ ಮತ್ತೆ ಭತ್ತ. ನಮ್ದ್ರಲ್ಲಿ ಮಾರಲ್ದಿನಿ ಏರಿಯಾ ಸ್ವಲ್ಪ ನೀರಾವರಿ ಬರೋದ್ರಿಂದ ಭತ್ತನೂ ಹೋಗಿದೆ. ಮೇಜರ್ ಎರಡು ಮೂರು ವೆರೈಟಿ ಸಜ್ಜಿ, ಹನುಮಾನ್, ಸೂಪರ್ ಬಾಸ್ ಅಂತೇಳಿ ಮೂರ್ನಾಲ್ಕು ವೆರೈಟಿಗಳ ಸಜ್ಜಿ ಇದಾವೆ, ಹೆಸರಿದೆ. ಈಗ ಮೇಜರ್ ಅವೆಲ್ಲ ಕಂಪೇರ್ ಮಾಡಿದ್ರೆ ಸಜ್ಜಿ, ಸೂರ್ಯಕಾಂತಿ ಮತ್ತೆ ತೊಗರಿ ಜಾಸ್ತಿ ಸೇಲ್ ಆಗುತ್ತೆ. ಈಗ ವಿಶೇಷವಾಗಿ ಬೀಜವನ್ನ ಬಿಟ್ರೆ ಮತ್ತೆ ಏನೇನು ಕೃಷಿ ಪರಿಕರಗಳು ರೈತರಿಗೆ ಸಿಗ್ತಾ ಇದಾವೆ ರೈತ ಸಂಪರ್ಕ ಕೇಂದ್ರ ಬೀಜ ಆದ್ಮೇಲೆ? ಈಗ ಮುಂಗಾರು ಸ್ಟಾರ್ಟ್ ಆಗಿರೋದ್ರಿಂದ ಬೀಜ ವಿತರಣೆ ಮೊದಲೇ ಕಾರ್ಯಕ್ರಮ ನಮ್ದು. ಇದಾದ್ಮೇಲೆ ಈಗಿಂದ ಆಗಸ್ಟ್ ಇಂದ ನಮ್ಗ ಆನ್ಲೈನ್ ಕೆ ಕಿಸಾನ್ ಮೂಲಕ ಆನ್ಲೈನ್ ನಮ್ಗೆಲ್ಲಾ ಇನ್ಪುಟ್ ರಿಲೇಟೆಡ್ ಕೂಡ ಆನ್ಲೈನ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ನಾವು ನೀರಾವರಿ ರಿಲೇಟೆಡ್ ಅಂತಂದ್ರೆ ಸ್ಪ್ರಿಂಕ್ಲರ್ ವಿತರಣೆ ಸ್ಟಾರ್ಟ್ ಆಗುತ್ತೆ ಆನ್ಲೈನ್ ಮಾಡೋದ್ರಿಂದ, ಅದನ್ನ ವಿತರಣೆ ಮಾಡಬಹುದು ನಾವು. ಅದು ಬಿಟ್ಟು ಅಗ್ರಿಕಲ್ಚರ್ ಇನ್ಪುಟ್ಸ್, ಟ್ರಾಕ್ಟರ್ ಡ್ರಾನ್ ಇಂಪ್ಲಿಮೆಂಟ್ಸ್, ಇಲ್ಲಿ ಬೇಡಿಕೆ ಜಾಸ್ತಿ ಇರೋದು ಕೂರಿಗೆ, ಬಿತ್ತನೆ ಕೂರಿಗೆ ಜಾಸ್ತಿ, ರೋಟೋವೇಟರ್ ಜಾಸ್ತಿ ತಗೊಳ್ತಾರ, ಕಲ್ಟಿವೇಟರ್ಸ್ ಆಗಿರ್ಬೋದು. ಮತ್ತೆ ನವೆಂಬರ್ ಡಿಸೆಂಬರ್ ಹಂತದಲ್ಲಿ ಬ್ಯಾಟ್ರಿ ಸ್ಪ್ರೇಯರ್ ಅದರದೆಲ್ಲ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ. ಈಗ ಆನ್ಲೈನ್ ಸ್ಟಾರ್ಟ್ ಆದ್ಮೇಲಿಂದ ಎಲ್ಲಾನು ಎಟ್ ಅ ಟೈಮ್ ನಾವು ಟ್ರಾಕ್ಟರ್ ಡ್ರಾನ್ ಇಂಪ್ಲಿಮೆಂಟ್ಸ್ ಆಯ್ತು, ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಆಯ್ತು, ಇಂಟರ್ ಕಲ್ಟಿವೇಷನ್ ಆಕ್ಟಿವಿಟೀಸ್ ಎಲ್ಲ ಇಂಪ್ಲಿಮೆಂಟ್ಸ್ ಕೂಡ ನಾವು ಆನ್ಲೈನ್ ಸ್ಟಾರ್ಟ್ ಮಾಡೋದು. ಈಗ ತಾವು ಹೇಳಿದಂತ ಕೃಷಿ ಪರಿಕರಗಳು ಏನು, ಬ್ಯಾಟ್ರಿ ಸ್ಪ್ರೇಯರ್ ಇರಬಹುದು, ಕೂರಿಗೆ ಇರಬಹುದು, ಕುಂಟೆ ಇರಬಹುದು, ಬೇರೆ ಬೇರೆ ಪರಿಕರಗಳು ಬೇಕಾದಂತ ರೈತರು ಅರ್ಜಿಯನ್ನ ಕೊಡಬೇಕಾ? ಕೊಟ್ಟಂತ ಅರ್ಜಿಗಳು ಪೆಂಡಿಂಗ್ ಇದ್ದಂತ ಆನ್ಲೈನ್ ನಲ್ಲಿ ಇದನ್ನ ಮಾಡ್ತಾ ಇದ್ರೆ ಹೇಗೆ, ಆದ್ಯತೆ ಮೇಲೆ ಅದು ಅಪ್ಲೋಡ್ ಆಗ್ತಾ ಇದಾವ ಹೇಗಿಲ್ಲ? ಕಳೆದ ಈಗ ಎರಡು ವರ್ಷಕ್ಕೆ ಸಂಬಂಧಪಟ್ಟಂಗೆ ಕೊರೋನಾ ಇರೋದ್ರಿಂದ ನಮ್ಗೆ ಜಾಸ್ತಿ ಬಜೆಟ್ ಅಲೋಕೇಶನ್ ಬಂದಿಲ್ಲ. ಆದ ಕಾರಣ ನಾವು ಈಗ ರೈತ ಸಂಪರ್ಕ ಕೇಂದ್ರ ಇದು ವ್ಯಾಪ್ತಿಯ 52 ಹಳ್ಳಿ ಬರೋದ್ರಿಂದ ಅಪ್ಲಿಕೇಶನ್ ಜಾಸ್ತಿ ಬರುತ್ತದೆ. ಕನಿಷ್ಠ ಹಳ್ಳಿಗೊಂದು 50 ಅಪ್ಲಿಕೇಶನ್ ಅಂದ್ರೂ 500,000 ಅಪ್ಲಿಕೇಶನ್ಸ್ ಇಯರ್ಲಿ ಬರ್ತದ. ಅದರಲ್ಲಿ ಬಜೆಟ್ ಈ ಕೊರೋನಾ ರಿಲೇಟೆಡ್ ಆಗಿ ನಾವು ಬೈಫರ್ಕೇಟ್ ಆಗಿ ನಮ್ಮ ಆರಸ್ಕೆ ಬರೋಷ್ಟಿಲ್ಲ ಹಂತದಲ್ಲಿ ಒಂದು 4-5 ಲಕ್ಷ ಬಜೆಟ್ ಅಲ್ಲಿ. ಅದರಲ್ಲಿ ಜಾಸ್ತಿ ಇಂಪ್ಲಿಮೆಂಟ್ ಈಗ ಹೈಯರ್ ಇಂಪ್ಲಿಮೆಂಟ್ ವರ್ಷನ್ ಹೋಯ್ತು, ನಾವು ರೋಟೋವೇಟರ್ ಆ ತರ ಕೊಟ್ರೆ ಒಂದು 5-6 ಜನಕ್ಕೆ ಕೊಡ್ಬೋದು ಸಬ್ಸಿಡಿನಲ್ಲಿ. ಅದೇ ನಾವು ಕೂರ್ಗಿ ಅಥವಾ ಬ್ಯಾಟ್ರಿ ಸ್ಪ್ರೇಯರ್ ಈ ತರ ಸಣ್ಣ ಸಾಮಾನುಗಳು ಕೊಟ್ರೆ ಒಂದು 20-25 ಜನ ಕವರ್ ಆಗ್ತಾರ. ಆ ತರ ನಾವು ಸ್ವಲ್ಪ ಯೋಚನೆ ಮಾಡಿ ಯಾವ ರಿಕ್ವೈರ್ಮೆಂಟ್ ಮಿನಿಮಮ್ ಇದಾವ, ಸಣ್ಣ ಸಣ್ಣ ಇಂಪ್ಲಿಮೆಂಟ್ಸ್ ಇದ್ದಿದ್ದು ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಕೊಡ್ತಿದೀವಿ, ಭಾಳಷ್ಟು ಜನ ರೈತರಿಗೆ ಅದು ಮುಟ್ಲಿ ಅಂತೇಳಿ. ದೊಡ್ಡ ದೊಡ್ಡ ಇಂಪ್ಲಿಮೆಂಟ್ ಆದ್ರೆ ಈಗ ಈ ವರ್ಷದಿಂದ ನಾವು ಬಜೆಟ್ ಎಕ್ಸ್ಪೆಕ್ಟ್ ಮಾಡಬಹುದು. ಹಂಗಾಗಿ ನಾವು ಸೀನಿಯಾರಿಟಿ ಬೇಸಿಸ್ ಮೇಲೇ ಮಾಡ್ತಿದೀವಿ ಅಪ್ಲಿಕೇಶನ್. ಕರಿ ನಾರ್ಮಲ್ ಏಪ್ರಿಲ್ ಟು ಮಾರ್ಚ್ ತಗೊಂತೀವಿ, ಸೀನಿಯಾರಿಟಿ ಬೇಸಿಸ್ ಮೇಲೆ ಅದನ್ನ ಎಷ್ಟು ಜನ ಅಪ್ಲಿಕೇಶನ್ ಬಂದಿದಾವ. ಜನರಲ್ ಎಸ್ಸಿ ಎಸ್ಟಿ ಬಜೆಟ್ ಅಲೋಕೇಶನ್ ಮೇರೆಗೆ ಯಾವ ಸೀನಿಯಾರಿಟಿ ಬೇಸಿಸ್ ಮೇಲೆ 10 ಅಪ್ಲಿಕೇಶನ್ ಕ್ಲಿಯರ್ ಆದ್ರೆ 10 ಅಪ್ಲಿಕೇಶನ್, 15 ಆದ್ರೆ 15, 20 ಆದ್ರೆ 20, ಬಜೆಟ್ ಬೇಸಿಸ್ ಮೇಲೆ ನಾವು ಅಷ್ಟು ಅಪ್ಲಿಕೇಶನ್ಸ್ ಕ್ಲಿಯರ್ ಮಾಡ್ತಾ ಇದೆ. ಈಗ ಮುಖ್ಯವಾಗಿ ಬೆಳೆ ಒಂದು ಸರ್ವೇಕ್ಷಣೆ ಅಂತ ಹೇಳ್ತೀವಿ ನಾವು, ಸಮೀಕ್ಷೆ, ಬೆಳೆ ಸಮೀಕ್ಷೆ ಮತ್ತು ಈ ಫಸಲ್ ಬಿಮಾ ಯೋಜನೆ ಒಂದಕ್ಕೊಂದು ಭಾಳಷ್ಟು ಸಂಬಂಧ ಹೊಂದಿದ್ದಾವೆ. ಆ ಫಸಲ್ ಬಿಮಾ ಯೋಜನೆ ಈಗಾಗಲೇ ಜಿಲ್ಲೆಯಲ್ಲಿ ಅಧಿಸೂಚನೆ ಆಗಿದೆ, ಇದರ ಬಗ್ಗೆ ತಾವು ರೈತರಿಗೆ ಯಾವ ರೀತಿ ತಿಳುವಳಿಕೆಯನ್ನು ಕೊಡ್ತಾ ಇದ್ದಾರೆ? ಫಸಲ್ ವಿಮೆ ಈ ಒಂದು ಭಾಗದಲ್ಲಿ ಯಾವ್ಯಾವ ಬೆಳೆಗಳಿಗೆ ರೈತರು ಮಾಡಿಸ್ತಾ ಇದ್ದಾರೆ, ಏನಾದರೂ ಅರ್ಜಿಗಳು ಬರ್ತಾ ಇದ್ದಾವೆ ಹೇಗಿಲ್ಲ? ಈಗ ನಿಮ್ಗೆ ಗೊತ್ತಿರಂಗೆ ಮುಂಗಾರದ್ದು ಬೆಳೆ ಸಮೀಕ್ಷೆ ಸ್ಟಾರ್ಟ್ ಆಗಿದೆ. ಈಗ ಈ ಪ್ರಸ್ತುತ ಬಿಟ್ಟಿರೋದು ರೈತರ ಆ್ಯಪ್ ಸರ್ವೆ ನಂಬರ್ ಸಮೀಕ್ಷೆನ ಬಿಟ್ಟಿದ್ದಾರೆ. ನಾವು ಈಗಾಗಲೇ ಅದ್ರ ಇನ್ಶೂರೆನ್ಸ್ ರಿಲೇಟೆಡ್ ವಾಹನ ಇನಾಗ್ರೇಷನ್ ಲಿಂಗಸೂರು ತಾಲೂಕಲ್ಲಿ ಮಾಡಿದ್ದೀವಿ. ಅಂದ್ರೆ ಈ ವರ್ಷ ಇನ್ಶೂರೆನ್ಸ್ ಎನ್ರೋಲ್ಮೆಂಟ್ಗೆ ಪ್ರಚಾರ ಮಾಡಿದೀವಿ. ನಮ್ಮ ಆರ್ಎಸ್ಕೆಯಲ್ಲೂ ಕೂಡ ಆಗ್ಲೇ ಅದನ್ನ ಪ್ಯಾಂಪ್ಲೆಟ್ಸ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ಟ್ರೈನಿಂಗ್ಗಳನ್ನ ಯಾರು ಆರ್ಎಸ್ಕೆಯಲ್ಲಿ ಬಂದಿರ್ತಾರೆ ರೈತರು, ಒಂದು 10-15 ಜನ ಬಂದಲ್ಲೆಲ್ಲ ಇನ್ಫಾರ್ಮೇಶನ್ ಕೊಟ್ಟು ಅದ್ರ ಬಗ್ಗೆ ಮಾಹಿತಿ ಕೊಡ್ತಿದ್ದೀವಿ. ಬೆಳೆ ಸಮೀಕ್ಷೆ ನೀವು ಹೇಳ್ದಂಗೆ ಇನ್ಶೂರೆನ್ಸಿಗೆ ಮೇಜರ್ ರೋಲ್ ಪ್ಲೇ ಮಾಡ್ತಿದೆ. ಈಗ 2 ವರ್ಷದ ಸಂಬಂಧಪಟ್ಟಂಗೆ ಏನಾಗ್ತಿದೆ ಅಂತಂದ್ರೆ, ಬೆಳೆ ಸಮೀಕ್ಷೆಯಲ್ಲಿ ಒಂದು ಕ್ರಾಪ್ ಇರ್ತದ ತೊಗರಿ ಅಂತ ಇದ್ದು, ಅವ್ರ ಇನ್ಶೂರೆನ್ಸ್ ಎನ್ರೋಲ್ ಮಾಡಿರೋದು ಭತ್ತಕ್ಕೋ ಅಥವಾ ಹೆಸರಿಗೆ ಈ ತರ ಇನ್ಶೂರೆನ್ಸ್ ಎನ್ರೋಲ್ ಮಾಡಿದಾರ. ಆ ತರ ಪರಿಸ್ಥಿತಿಯಲ್ಲಿ ಏನಾಗುತ್ತೆ ನಮ್ಗೆ ಅಂತಂದ್ರೆ, ನೀವು ಇನ್ಶೂರೆನ್ಸ್ ಕಟ್ಟಿರೋದು ತೊಗರಿ ಕಟ್ಟಿ ಬೇರೆ ಏನಾದರೂ GPS ಆಗಿತ್ತು ಅಂತಂದ್ರೆ ಅಲ್ಲೇ ಕ್ರಾಪ್ ಮಿಸ್ ಮ್ಯಾಚ್ ಆಗಿ ನಿಮ್ದು ಇನ್ಶೂರೆನ್ಸ್ ಹೆಲ್ಡ್ ಆಗುವಂತ ಆಪ್ಷನ್ ಇರ್ತದ. ಮೇಜರ್ ಅಂತ ಕಂಡೀಷನ್ ಅಲ್ಲ ನಾವ್ ಏನ್ ಹೇಳ್ತಿದೀವಿ ಅಂತಂದ್ರೆ, ಕಳೆದ 1 ವರ್ಷದಿಂದ ಯಾರೇ ರೈತರಲ್ಲಿ ನೀವು ಇನ್ಶೂರೆನ್ಸ್ ಕಟ್ಟಿರೋಂಥ ಬೆಳೆಗೆ ನೀವು GPS ಆಗಬೇಕು ಅನ್ನೋದನ್ನ ನೀವು ನಿಗಾ ಉರಿಸ್ಕೊಂಡು ನೀವೇ ರೈತರ ಆ್ಯಪ್ ಮುಖಾಂತರ ಅದನ್ನು GPS ಮಾಡಿರಿ. GPS ಅಲ್ಲಿ ಯಾವ ನೀವು ಬೆಳೆಯನ್ನ GPS ಮಾಡಿಸಿರ್ತೀರಿ ಅದರದ್ದೇ ನೀವು ಇನ್ಶೂರೆನ್ಸ್ ಕಟ್ಟಿದ್ರೆ ಈಸಿಯಾಗಿ ನಿಮ್ಗೆ ಅದನ್ನ ತಲುಪೋದಕ್ಕೆ ಇದಾಗುತ್ತೆ ಅಂತೇಳಿ ನಾವು ಮಾಹಿತಿಯನ್ನು ಕೊಡ್ತಿದ್ವಿ. ಈಗ ನಿಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ 52 ಹಳ್ಳಿಗಳು ಬರ್ತಾವೆ ಅಂದ್ರೆ 52 ಹಳ್ಳಿಗಳಲ್ಲಿ ಬೆಳೆ ಸಮೀಕ್ಷೆ ಆಗಬೇಕು, ಹೇಗೆ ರೈತರ ಮಟ್ಟದಲ್ಲಿ ಇದು ಎಲ್ಲ ರೈತರಿಗೂ ಮಾಡಲಿಕ್ಕೆ ಆಗತ್ತಾ ಅಂತೀರಾ? ಹೇಗೆ ಹಳ್ಳಿ ಮಟ್ಟದಲ್ಲಿ ಹೇಗೆ ನಡೆದಿದೆ ಇದೆಲ್ಲ? ವ್ಯವಸ್ಥೆ ಹೇಗಿದೆ? ಈಗಾಗಲೇ ರೈತರ ಆ್ಯಪ್ ಬಿಟ್ಟಿರೋದ್ರಿಂದ ಒಂದು ತಿಂಗಳ ಅವ್ರಿಗೆ ಕಾಲಾವಕಾಶ ಇರ್ತದ. ಅಲ್ಲಿವರೆಗೂ ನಾವು ಎಲ್ಲ ವಿಲೇಜ್ಗೂ ಸಂಬಂಧಪಟ್ಟಂಗ ರೈತರಿಗಾಯ್ತು, ಅಲ್ಲಿ ಇರೋಂಥ ಪ್ರಮುಖ ರೈತ ಮುಖಂಡರಿಗಾಯ್ತು ನಾವು ಇನ್ಫಾರ್ಮೇಶನ್ ಕೊಟ್ಟು, ಇನ್ನು ಆನ್ಲೈನ್ ನಮ್ಮದು ವಾಟ್ಸಪ್ ಗ್ರೂಪ್ ಮುಖಾಂತರ ಎಲ್ಲರಿಗೂ ಇಂಟಿಮೇಟ್ ಮಾಡಿ ಬೆಳೆ ಸಮೀಕ್ಷೆ ಮಾಡಿಸ್ತೀವಿ. ಅದಕ್ಕೂ ಮೀರಿ ಒಂದು ತಿಂಗಳ ಆದ್ಮೇಲೆ ಅದು ಅಷ್ಟಕ್ಕೂ ಕ್ರಾಪ್ ಸರ್ವೆ ಜಾಸ್ತಿ ಆಗಿಲ್ಲ ಅಂದರೆ ನಮ್ದ್ರಲ್ಲಿ PR ಅಂತೇಳಿ ನಾವು ತಹಸೀಲ್ದಾರ್ ಲಾಗಿನಿಂದ ಆಗಲೇ ಒಂದು ಕೆಲವೊಂದು ಪ್ರೈವೇಟ್ ರೆಸಿಡೆಂಟ್ ಇವರಿಗೆ ಅಲಾಟ್ ಮಾಡಿರ್ತೀವಿ, ಅವರಿಗೆ ನಾವು ಕರ್ಕೊಂಡು ಬೆಳೆ ಸಮೀಕ್ಷೆ ಎಲ್ಲ ವಿಲೇಜಲ್ಲಿ 500-600 ಪ್ಲಾಟ್ ಇರ್ತದ ಒಬ್ಬರಿಗೆ, ಅದಕ್ಕೂ ಜಾಸ್ತಿ ಹಳ್ಳಿಗಳಿಗೆ ಒಂದು 1,000 ಪ್ಲಾಟ್ ಮೇಲೆ ಇತ್ತಂದ್ರೆ ಇಬ್ಬರಿಗೆ ನಾವು ಅಲಾಟ್ಮೆಂಟ್ ಮಾಡಿ ಇಬ್ಬರನ್ನ ಅಲ್ಲಿ ಅಲಾಟ್ ಮಾಡ್ತೀವಿ, ಜಾಸ್ತಿ ಒಬ್ಬರಿಗೆ ಮಾಡೋಕ್ಕಾಗಲ್ಲ ಅಂತೇಳಿ. ಅಷ್ಟು ಜನದ್ದು ನಾವು ಕಂಪ್ಲೀಟ್ ಸರ್ವೆ ಆಗೋವರೆಗೂ ನಾವು ನಮ್ಮ ಲಾಗಿನಲ್ಲಿ ಮತ್ತೆ ಅದು ಬಂದು ನಮ್ಮ AO ಅಥವಾ AO ಯಾರು ಇರ್ತೀವಿ ರೈತ ಸಂಪರ್ಕ ಕೇಂದ್ರದಲ್ಲಿ ಅವ್ರ ಲಾಗಿನಿಗೆ ಬರುತ್ತೆ, ನಾವು ಕೂಡ ಅದನ್ನು ಅವ್ರು ಮಾಡಿರೋದು ಕರೆಕ್ಟ್ ಇದೆ ಇಲ್ಲ ಅಂತೇಳಿ ವೆರಿಫೈ ಮಾಡಿ ಅಪ್ರೂವಲ್ ಮಾಡ್ತೀವಿ. ಇದು ಕಂಪ್ಲೀಟ್ 100% ಪ್ರೊಸೀಜರ್ ಮುಂಗಾರದ ಮುಗಿಯೋವರೆಗೂ ಇದು ಮಾನಿಟರ್ ಆಗ್ತಿರುತ್ತೆ. ಏನೇ ಹಂಗೆ ತಪ್ಪ ಅವ್ರು ಏನನ್ನ ಅಪ್ಲೋಡ್ ಮಾಡಿದ್ರು ಕೂಡ ನಾವು ವಾಪಸ್ ಅವರಿಗೆ ಲಾಗಿನಿಗೆ ಹಾಕೋಂಥ ಅವಕಾಶ ಇರ್ತದೆ, ರೀಸರ್ವೆಗೆ ಹಾಕೋ ಅವಕಾಶ ಇರ್ತದೆ, ಅವ್ರಿಗೆ ಹಾಕಿಸಿ ಮತ್ತೆ ಅದನ್ನು ಕರೆಕ್ಷನ್ ಮಾಡಿಸ್ಕೊಳ್ಳೋಂಥ ವ್ಯವಸ್ಥೆ ಕೂಡ ಮಾಡ್ತಿದ್ದೆ. ಫಸಲ್ ಬಿಮಾ ಯೋಜನೆ ಬಗ್ಗೆ ತಿಳುವಳಿಕೆ ರೈತರಲ್ಲಿದೆಯಾ? ಏನಾದರೂ ಇದ್ರ ಬಗ್ಗೆ ರೈತರು ಮುಂದೆ ಬಂದು ಮಾಡಿಸ್ತಿದ್ದಾರೆ ಆ ಬೆಳೆ ವಿಮೆಯನ್ನು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಗೆ? ಈಗಾಗಲೇ ಇನ್ಶೂರೆನ್ಸ್ ಸಂಬಂಧಪಟ್ಟಂಗೆ ಭಾಳಷ್ಟು ಅವೇರ್ನೆಸ್ ಈಗಾಗಲೇ ಕ್ರಿಯೇಟ್ ಆಗಿದೆ. ಇವಾಗ ಈ ಮಸ್ಕಿ ಹೋಬಳಿ ಆಯಿತು, ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆಯೂ ಮಾಹಿತಿ ಇರೋದ್ರಿಂದ ಕಂಪಲ್ಸರಿ ಅದು ಎನ್ರೋಲ್ಮೆಂಟ್ ಮಾಡ್ತಿದ್ದಾರೆ. ಈಗಾಗಲೇ ಒಂದು ಇನ್ಫಾರ್ಮೇಶನ್ ರಿಲೇಟೆಡ್ ನಾವು ಆಗಲೇ RSK ಹಂತದಲ್ಲೂ ಟ್ರೈನಿಂಗ್ ಕೂಡ ಮಾಡಿದ್ದೀವಿ. ಇಲ್ಲಿ ವಿಲೇಜ್ ಯಾವುದೇ ನಾವು ಸಿ ಟ್ರೀಟ್ಮೆಂಟ್ ಕಾರ್ಯಕ್ರಮ ಆಗಲಿ ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಇನ್ಶೂರೆನ್ಸ್ ಎನ್ರೋಲ್ಮೆಂಟ್ ಬಗ್ಗೆ ಮಾಹಿತಿ ಆಯಿತು. ಇಲ್ಲಿ ನಮ್ಮ RSK ಬಂದು ಯಾರೇ ಅಪ್ರೋಚ್ ಮಾಡಿದ್ರು ಕೂಡ ಇನ್ಶೂರೆನ್ಸ್ ಮಾಹಿತಿ ಕೊಡ್ತಿದ್ದೀವಿ. ಹಂಗಾಗಿ ಎನ್ರೋಲ್ಮೆಂಟ್ ಕೂಡ ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ, ನಮ್ಮದ್ರಲ್ಲೂ ಅಪ್ರೋಚ್ ಮಾಡಿ ಈಗಾಗಲೇ ಎನ್ರೋಲ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಫಸಲ್ ಬಿಮಾ ಯೋಜನೆಗೆ ನೋಂದಾವಣಿಯನ್ನು ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳೋಂಥ ರೈತರಿಗೆ ಎಲ್ಲಿ ಹೋಗಬೇಕು, ಏನು ದಾಖಲಾತಿಗಳು ಬೇಕು, ಜೊತೆಗೆ ಏನು ಹೇಳ್ತಾರೆ ಅವರು, ಎಲ್ಲಿ ನೋಂದಾವಣಿಯನ್ನು ಮಾಡ್ಕೋಬೇಕು, ಫಸಲ್ ಬಿಮಾ ಯೋಜನೆಯನ್ನು ಎಲ್ಲಿ ಕಟ್ಟಬೇಕು, ಬ್ಯಾಂಕಿಗೆ ಹೋಗಬೇಕು, CSC ಸೆಂಟ್ರಿಗೆ ಹೋಗಬೇಕು, ಹೇಗೆ ಸ್ವಲ್ಪ ಹೇಳಿ ರೈತರಿಗೆ? ಫಸಲ್ ಬಿಮಾ ಯೋಜನೆಯದು ಮ್ಯಾಕ್ಸಿಮಮ್ ಈಗ ಅವ್ರಿಗೆ ಅನುಕೂಲ ಆಗಂಗ ಕಂಪ್ಯೂಟರ್ ಸೆಂಟರ್ಸ್ ಕಾಮನ್ ಸರ್ವಿಸ್ ಸೆಂಟರ್ ಅವ್ರವ್ರ ಹಳ್ಳಿ ಮಟ್ಟದಲ್ಲೂ ಇದಾವ, ಇಲ್ಲಿನೂ ಕೂಡ ಇದಾವ. ಅವರ ರಿಲೇಟೆಡ್ ಆಧಾರ್ ಕಾರ್ಡ್ ಆಯಿತು, ಅವ್ರ ಪಾಣಿ ಆಯಿತು, ಮತ್ತೆ ಅವ್ರದ್ದು ಡೀಟೇಲ್ಸ್ ತೊಗೊಂಡು ಬಂದು ಅಲ್ಲಿ ಕೊಟ್ಟರೆ ಅವ್ರು ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ಕಂಪಲ್ಸರಿ ಅದನ್ನು ಅಕ್ನಾಲೆಜ್ಮೆಂಟ್ ಇಟ್ಕೋರಿ ಅಂತೇಳಿ ನಾವು ಸಜೆಸ್ಟ್ ಮಾಡ್ತೀವಿ. ಪ್ರಾಬ್ಲಮ್ ಏನಂದರೆ ಅವ್ರ ಇನ್ಶೂರೆನ್ಸ್ ನಾವು ಕಟ್ಟಿದ್ದೀವಿ ಅಂತೇಳಿ ಕೇಳೋದಕ್ಕೆ ಬಂದಾಗ ಯಾವ ವರ್ಷದ್ದು, ಯಾವ ಮುಂಗಾರದ, ಹಿಂಗಾರದ ಅಥವಾ ಅಕ್ನಾಲೆಜ್ಮೆಂಟ್ ನಂಬರ್ ಮೇಲೇ ನಾವು ಎಲ್ಲನೂ ಹೇಳಬೇಕಾಗುತ್ತೆ. ಮ್ಯಾಕ್ಸಿಮಮ್ ರೈತರು ಅದನ್ನು ಅಪ್ಲೈ ಮಾಡೋಕ್ಕಂತ ಕೊಡ್ತಾರೆ, ಬಟ್ ಅಕ್ನಾಲೆಜ್ಮೆಂಟ್ ಇಟ್ಕೊಳ್ಳೋದಿಲ್ಲ. ನೀವು ಅದನ್ನು ಅಪ್ಲಿಕೇಶನ್ ಹಾಕಿಸಿ ಆ ಅಕ್ನಾಲೆಜ್ಮೆಂಟ್ ನಿಮ್ಮ ಹತ್ರ ಇಟ್ಕೊಂಡ್ರೆ ಅದನ್ನು ನೀವು ಅಟ್ಲೀಸ್ಟ್ ಬರೋವರೆಗೂ ಅದನ್ನು ನೀವು ಚೆಕ್ ಮಾಡಿಸೋದಕ್ಕೆ ಒಂದು ಅಪ್ರೂಫ್ ಇರ್ತದೆ. ಆ ಅಕ್ನಾಲೆಜ್ಮೆಂಟ್ ಬರತನನ್ನು ನೀವು ಕಂಪ್ಯೂಟರ್ CSC ಸೆಂಟರ್ ಅವರಿಗೆ ಹಾಕಿಸಿ ತೊಗೊಂಡು ಹೋಗೋವರೆಗೂ ನೀವು ಸ್ವಲ್ಪ ಜವಾಬ್ದಾರಿ ತೊಗೊಂಡು ಅದನ್ನು ತೊಗೊಳ್ರಿ ಅಂತೇಳಿ ನಾವು ಇಂಟಿಮೇಟ್ ಮಾಡ್ತೀವಿ. ಈಗ ಕ್ರಾಪ್ ಸರ್ವೆ ಭಾಳಷ್ಟು ಮಂದಿಗೆ ಗೊತ್ತಿದೆ ಅಷ್ಟು ಮಟ್ಟಿಗೆ ಪರ್ಫೆಕ್ಟ್ ಆಗಿರೋದಿಲ್ಲ. ಬೆಳೆ ಸರ್ವೆಯನ್ನೇ ಮಾಡಬೇಕಾದ್ರೆ ಆಂಡ್ರಾಯ್ಡ್ ಮೊಬೈಲ್ ಮುಖಾಂತರ ಹೇಗೆ ತಾವು ಹೇಗೆ ಮಾಡಬೇಕು ಅನ್ನೋದು ಸ್ವಲ್ಪ ಸೂಕ್ಷ್ಮ ಆಗಿ ಹೇಳ್ತಾರೆ. ಹೇಗೆ ಅದನ್ನು ಅಪ್ಲೋಡ್ ಮಾಡಬೇಕು, ಹೇಗೆ ಮಾಡಬೇಕು, ಅವ್ರ ಸರ್ವೆ ನಂಬರನ್ನು ಸೆಲೆಕ್ಷನ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ? ಮೊಬೈಲ್ ಆ್ಯಪಲ್ಲಿ ಈಗ ಎಲ್ಲರ ಹತ್ರನೂ ಕಾಮನ್ ಆಗಿ ಆ್ಯಂಡ್ರಾಯ್ಡ್ ಮೊಬೈಲ್ ಇದ್ದೇ ಇರ್ತದೆ. ರೈತರು ಅಟ್ಲೀಸ್ಟ್ ಮನೇಲಿ ಒಂದಾದ್ರೆ ಆ್ಯಂಡ್ರಾಯ್ಡ್ ಮೊಬೈಲ್ ಇದ್ದೇ ಇರ್ತದೆ. ಅದ್ರ ಮುಖಾಂತರ ಈಗ ನಾವು ಈಗಾಗಲೇ ಸಾಕಷ್ಟು ಪ್ರಚಾರ ಕೂಡ ಆಗಿರೋದ್ರಿಂದ ಬೆಳೆ ಸಮೀಕ್ಷೆ, ಮುಂಗಾರು ಬೆಳೆ ಸಮೀಕ್ಷೆ 2022-23 ಅಂತೇಳಿ ಪ್ಲೇಸ್ಟೋರಲ್ಲಿ ಆ್ಯಪ್ ಸಿಗುತ್ತೆ. ಕ್ರಾಪ್ ಸರ್ವೆ ರಿಲೇಟೆಡ್ ಕ್ರಾಪ್ ಸರ್ವೆ ಬೆಳೆ ಸಮೀಕ್ಷೆ 2022-23 ಅಂತೇಳಿ ಅದನ್ನು ಆ್ಯಪ್ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ಆ ಆ್ಯಪಲ್ಲಿ ನೀವು ಓಪನ್ ಮಾಡಿದ ತಕ್ಷಣ ಅಲ್ಲಿ ಆಧಾರ್ ಕಾರ್ಡ್ ಡೀಟೇಲ್ಸ್ ಕೇಳುತ್ತೆ, ನಿಮ್ದು QR ಕೋಡ್ ಸ್ಕ್ಯಾನ್ ಮಾಡಬೇಕು ಅಂತೇಳಿ. ಆ QR ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣ ಅದರ ಡೀಟೇಲ್ಸ್ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ದು ರಿಲೇಟೆಡ್ ಹೆಸರು, ಇಂಡಿವಿಜುವಲ್ ಸರ್ವೆ ನಂಬರು ಮತ್ತು ಮಾಹಿತಿ ಎಲ್ಲ ಕೇಳಿದ ತಕ್ಷಣ ಅದನ್ನೆಲ್ಲ ಎಂಟ್ರಿ ಮಾಡಿ GPS ಫೋಟೋ ಮಾಡೋಕ್ಕೊಂದು ಕ್ಯಾಮ್ರಾ ಆಪ್ಷನ್ ಸಿಗುತ್ತೆ. ಆ ಕ್ಯಾಮ್ರಾ ಆಪ್ಷನ್ ಓಪನ್ ಮಾಡಿ ಅಲ್ಲಿ ಪ್ರಸ್ತುತ ಏನು ಬೆಳೆ ಇರ್ತದೆ ಅದನ್ನು ಫೋಟೋ ಮಾಡಿ ಕೆಳಗಡೆ ಸೇವ್ ಅಂತೇಳಿ ಆಪ್ಷನ್ ಇರ್ತದೆ, ಸೇವ್ ಅಂತ ಕೊಡಬೇಕು. ಆದ ತಕ್ಷಣ ಅದು ಅಪ್ಲೋಡ್ ಆಗುತ್ತೆ ನಿಮ್ಮ ಮೊಬೈಲಿಂದ. ನೆಕ್ಸ್ಟ್ ಅದು ನಮ್ಮ ಲಾಗಿನಿಗೆ ಬರ್ತದೆ, ನಮ್ಮ ರೈತ ಸಂಪರ್ಕ ಕೇಂದ್ರ ವ್ಯಾಪ್ತಿಯಲ್ಲಿ ಇರೋಂಥ ಅಧಿಕಾರಿಗಳ ಲಾಗಿನಿಗೆ ಬರ್ತದೆ. ನಾವು ಅಲ್ಲಿ ವೆರಿಫೈ ಮಾಡ್ತೀವಿ ಫೋಟೋ ಕರೆಕ್ಟಾಗಿ ಅಪ್ಲೋಡ್ ಆಗಿದೆಯೇ ಇಲ್ಲ ಅಂತೇಳಿ. ಅವರು ಈಗ ತೊಗರಿ ಅಂತ ಹೆಸರು ಸೆಲೆಕ್ಟ್ ಮಾಡಿರ್ತಾರೆ, ಅಲ್ಲಿ GPS ಮಾಡಬೇಕಾದ್ರೆ ಹೆಸರು ಇರ್ಬೋದು, ಇಲ್ಲ ಇಂಟರ್ ಕ್ರಾಪ್ ಮಾಡಿರ್ಬೋದು, ಆ ಥರ ಏನಾದರೂ ಬೆಳೆ ಏನಾದರೂ ಮಿಸ್ಟೇಕ್ ಆದರೆ ನಾವು ಅದನ್ನು ವಾಪಸ್ ಹಾಕೋಕ್ಕೂ ಆಪ್ಷನ್ ಇರ್ತದೆ. ಇಲ್ಲ ಅದು ಕರೆಕ್ಟ್ ಅದ ಅಂತಂದರೆ ನಾವು ಅದನ್ನು ಮುಂದೆ ಫಾರ್ವರ್ಡ್ ಮಾಡ್ತೀವಿ, ಅದರ ಬೆಳೆ ಸಮೀಕ್ಷೆ ಅವಾಗ ಅವ್ರದ್ದು ಕಂಪ್ಲೀಟ್ ಆಗುತ್ತೆ. ಈಗ ಮುಖ್ಯವಾಗಿ ಸ್ಪ್ರಿಂಕ್ಲರ್ ಸೆಟ್ಗಳಿಗೆ ಭಾಳಷ್ಟು ಬೇಡಿಕೆ ಇದೆ ಅಂತಕ್ಕಂಥ ವಿಚಾರ ಹೇಗೆ ಇಲ್ಲಿ ಎಲ್ಲರಿಗೂ ಸಿಗ್ತಾ ಇದೆ ಸ್ಪ್ರಿಂಕ್ಲರ್ ಸೆಟ್ ಎಲ್ಲ ನಿಮ್ಮ ರೈತರಿಗೆ ರೈತ ಸಂಪರ್ಕ ಕಳೆದ 2 ವರ್ಷದಿಂದ ರೈತ ಸಂಪರ್ಕ ಕೇಂದ್ರ ಮಸ್ಕಿ ಅಂದ್ರೆ ಹೋಬಳಿ ಒಳಗಿರುವಂತ ರೈತರಿಗೆ 500 ಜಾಸ್ತಿ ಸ್ಪ್ರಿಂಕ್ಲರ್ ಸೆಟ್ ವಿತರಣೆ ಆಗಿದೆ. ಹೋದ ವರ್ಷ ಆಗಿರ್ಬೋದು ಅದ್ರ ಹಿಂದಿನ ವರ್ಷ ಆಗಿರ್ಬೋದು 550 ಕಾಮನ್ ಸ್ಪ್ರಿಂಕ್ಲರ್ ಸೆಟ್ ವಿತರಣೆ ಆಗಿದೆ. ಈಗೂ ಕೂಡ ಬೇಡಿಕೆ ಜಾಸ್ತಿ ಇದೆ. ಅದರದ್ದು ಆನ್ಲೈನ್ ಪ್ರಾಬ್ಲಮ್ ಏನಂದ್ರೆ ಒಂದ್ ಸರಿ ನೀವು ಸ್ಪ್ರಿಂಕ್ಲರ್ ಸೆಟ್ ತಗೊಂಡ್ರೆ 7 ಆ ಡಾಕ್ಯುಮೆಂಟ್ ಮೇಲೆ ನೀವು ಸ್ಪ್ರಿಂಕ್ಲರ್ ತಗೊಳಕ ಅವಕಾಶ ಇರೋದಿಲ್ಲ. ಅದು ಬಹಳಷ್ಟು ಜನಕ್ಕೆ ಮಾಹಿತಿ, ಕೆಲವೊಂದು ಜನಕ್ಕೆ ಗೊತ್ತಿದೆ, ಕೆಲವೊಂದು ಜನಕ್ಕೆ ಗೊತ್ತಿರಲ್ಲ. ಆ ತರ ಇದ್ದಿದ್ದು ಏನಂದ್ರೆ ನೆಕ್ಸ್ಟ್ ಈಗ ಆನ್ಲೈನ್ ಸ್ಟಾರ್ಟ್ ಆದ್ಮೇಲೂ ಕೂಡ ನಾವು ಮತ್ತೆ ಸ್ಪ್ರಿಂಕ್ಲರ್ ಸೆಟ್ ವಿತರಣೆ ಇಲ್ಲಿ ರೈಲ್ ಅಂಡ್ ರೈನ್ ಕಂಪ್ಲೀಟ್ ರೈನ್ ಫೆಡ್ ಇರೋದ್ರಿಂದ ಜಾಸ್ತಿ ಡಿಮ್ಯಾಂಡ್ ಅದ ಸ್ಪ್ರಿಂಕ್ಲರ್ಗ. ಈ ವರ್ಷನ ವಿತರಣೆ ಮಾಡ್ತೀವಿ ಅದು, ಆದ್ರೆ ಅದೇ ಪ್ರಾಬ್ಲಮ್, ಯಾರು ಆಗ್ಲೇ ತಗೊಂಡಿರ್ತಾರ ಅವ್ರದ್ದು ಏನಾದ್ರೂ ಇತ್ತು ಅಂತಂದ್ರೆ ಅವ್ರ ಡಾಕ್ಯುಮೆಂಟ್ ಬಿಟ್ಟು ಅವ್ರ ಮನೇಲಿ ಅವ್ರದ್ದು ಮಕ್ಳು ಇರ್ಬೋದು, ಅವ್ರದ್ದು ಬೇರೆ ಯಾರಾದ್ರೂ ಪಾಣಿ ಆಧಾರ್ ಕಾರ್ಡ್ ಮೂಲಕ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅವರು ಸ್ಪ್ರಿಂಕ್ಲರ್ನ ತಗೊಳ್ಬಹುದು. ಈಗ ಭೂಮಿ ಫಲವತ್ತತೆಗೆ ಸಂಬಂಧಪಟ್ಟಂಗೆ ಲಘು ಪೋಷಕಾಂಶಗಳು ಏನ್ ಸಿಗ್ತವೆ ರೈತ ಸಂಪರ್ಕ ಕೇಂದ್ರದಿಂದ ರೈತರಿಗೆ? ನಮ್ದು ರೈತ ಸಂಪರ್ಕ ಕೇಂದ್ರದಲ್ಲಿ ಲಘು ಪೋಷಕಾಂಶ ಅಂತಂದ್ರೆ ನಾವು ಯೂಶಲಿ ಲಿಕ್ವಿಡ್ ಫಾರ್ಮುಲೇಷನ್ ಜಾಸ್ತಿ ಯೂಸ್ ಮಾಡ್ತಾರೆ ರೈತರು. ಇಲ್ಲಿ ಜಿಂಕ್, ಐರನ್, ಮೈಕ್ರೋನ್ಯೂಟ್ರಿಯಂಟ್ ಕಂಬೈಂಡ್ 4 ಲಘು ಪೋಷಕಾಂಶದ ಮಿಶ್ರಣ ಇದ್ದು ರಾಕೆಟ್ ಅಂತ ಹೇಳಿ, ಸಮೃದ್ಧಿ ಅಂತ ಹೇಳಿ, ನಮ್ಗೀಗ ಆರ್ ಎಸ್ ಕೆಗೆ ಸಪ್ಲೈ ಕಂಟಿನ್ಯೂಸ್ 2-3 ಇದೆ, ಅದನ್ನ ಕೊಡ್ತಿದೀವಿ. ಅದು ಬಿಟ್ಟು ಮತ್ತೆ ಜಿಂಕ್ ಜಿಪ್ಸಮ್ ನಮ್ದು ಆರ್ ಎಸ್ ಕಿಂದ ಲಭ್ಯತೆ ಇರ್ತದ. ಜಿಂಕ್ ಕೂಡ ಮೇಜರ್ ಆಗಿ ಹೋಗುತ್ತೆ ಇಲ್ಲಿ ನಮ್ಮ ರೈತ ಸಂಪರ್ಕ ಕೇಂದ್ರ, ಅದ್ರ ಅವೈಲಬಿಲಿಟಿನೂ ಇದೆ. ಈಗಾಗಲೇ ರೈತರು ಕೂಡ ಅದನ್ನ ತಗೊಳ್ತಾ ಇದ್ದಾರೆ. ರೈತರಿಗೆ ಏನ್ ಹೇಳ್ತಾರೆ, ಯಾವುದೇ ಒಂದು ಸೌಲಭ್ಯ ಬೇಕಾಗಿತ್ತಂದ್ರೆ ರೈತರು ಮೇಡಮ್ ನಮಗದು ಬೇಕಾಗಿದ್ರೆ ನಮಗೆ ಇದು ಬೇಕಾಗಿದೆ ಅಂತ ಹೇಳ್ತಾರೆ. ಏನು ಅಧಿಕೃತವಾಗಿ ತಮಗೆ ದಾಖಲಾತಿಯನ್ನು ಏನೇನು ಕೊಡಬೇಕಾಗತ್ತೆ, ಏನೇ ಬೇಕಾತಂದ್ರೆ ಬರೆದು ಕೊಡಬೇಕಾ, ಅಪ್ಲಿಕೇಶನ್ ಕೊಡಬೇಕಾ, ಹೇಗೆ ಸ್ವಲ್ಪ ಹೇಳಿ. ಯಾವುದೇ ಒಂದು ಗೌರ್ಮೆಂಟ್ ಇದರಿಂದ ಸಬ್ಸಿಡಿ ಮೂಲಕ ವಿತರಣೆ ಆಯ್ತು ನಾವು ಮಾಡಬೇಕಾದ್ರೂ ಅವ್ರು ಪಡಿಬೇಕಾದ್ರೂ ಮಿನಿಮಮ್ ಆಗಿ ಅವ್ರದ್ದು ಆಧಾರ್ ಕಾರ್ಡ್ ಆಯ್ತು, ಪಾಣಿ ಮತ್ತೆ ಪಾಸ್ಬುಕ್ಕು, ಅವ್ರದ್ದು ಬ್ಯಾಂಕ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ನಮಗೆ ಬೇಕಾಗ್ತದೆ. ಯೂಶ್ವಲಿ ನಮ್ಮ ಆರ್ ಎಸ್ ಕೆಗೆ ಮೇಜರ್ ಕಂಪ್ಲೇಂಟ್ಸ್ ಆಯಿತು, ಮೇಜರ್ ಪ್ರಾಬ್ಲಮ್ಸ್ ಆಯಿತು ಬರೋದು ಪಿ ಎಂ ಕಿಸಾನ್ದು ಮತ್ತು ಇನ್ಶೂರೆನ್ಸ್ದು ಈ ಥರ ಸಂಬಂಧಪಟ್ಟಿದ್ದು ಬರ್ತದೆ. ಅದರಲ್ಲಿ ನಮಗೆ ಮೇಜರ್ ನಿಮ್ಮ ಆಧಾರ್ ಕಾರ್ಡು, ಪಾಣಿ ಪ್ರೂಫ್ ಇದ್ದರೆ ನಾವು ಏನಾದರೂ ಡೀಟೇಲ್ಸ್ ಚೆಕ್ ಮಾಡ್ಬೋದು. ಅದಕ್ಕೂ ಮೀರಿ ನೀವು ಇನ್ಪುಟ್ಸ್ ಆಗಲಿ ಮತ್ತು ಸ್ಪ್ರಿಂಕ್ಲರ್ ಆಗಲಿ ಈ ಥರ ವಿತರಣೆ ಮಾಡಬೇಕು ಅಂತಂದರೆ ಅದಕ್ಕೊಂದು ಫಾರ್ಮ್ಯಾಟ್ ಇರ್ತದೆ, ಅರ್ಜಿ ಫಾರ್ಮ್ಯಾಟ್ ಇರ್ತದೆ. ಅರ್ಜಿ ಆಯಿತು, ಆಧಾರು, ಪಾಣಿ, ಪಾಸ್ಬುಕ್ಕು ಮತ್ತು ಅವ್ರ ಫೋಟೋ, ಅದ್ರ ರಿಲೇಟೆಡ್ ಸ್ಪ್ರಿಂಕ್ಲರ್ ಬೇಕು ಅಂದರೆ ಅವ್ರಿಗೆ ವಾಟರ್ ರೈಟ್ ಸರ್ಟಿಫಿಕೇಟ್ ಅಂತೇಳಿ ವಿಲೇಜ್ ಅಕೌಂಟೆಂಟ್ ಕಡೆಯಿಂದ ಕೊಡ್ತಾರೆ. ನೀರಿಂದ ಅವ್ರ ಅವೈಲಬಿಲಿಟಿ ಇದ್ದಾಗ ಮಾತ್ರ ನಾವು ಅವ್ರಿಗೆ ಸ್ಪ್ರಿಂಕ್ಲರ್ ಕೊಡ್ಬೋದು. ಅದು ಅಧಿಕೃತವಾಗಿ ಅದೊಂದು ಫಾರ್ಮೆಟ್ಟು, ಮತ್ತು ಎನ್ ಒ ಸಿ ಅಂತ ಒಂದು ಫಾರ್ಮೆಟ್ ಹಾರ್ಟಿಕಲ್ಚರಿಂದ ಅಲ್ಲಿ ಪಡೆದಿಲ್ಲ ಅಂತೇಳಿ ಅವ್ರು ಪ್ರೂಫ್ ಕೊಡಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ ರೈತ ಸಂಪರ್ಕ ಕೇಂದ್ರಕ್ಕೆ ಅರ್ಜಿ ಸಲ್ಲಿಸೋದ್ರಿಂದ ನಾವು ಅದನ್ನು ಪ್ರೊಸೆಸ್ ಮಾಡಿ ಮತ್ತೆ ಅವರಿಗೆ ಕೊಡ್ಬೋದು. ಹೇಗೆ ರೈತ ಸಂಪರ್ಕ ಕೇಂದ್ರಕ್ಕೆ ಈ ಭಾಗದಲ್ಲಿ ಮಸ್ಕಿ ಭಾಗದಲ್ಲಿ ರೈತರು ಬರ್ತಿರ್ತಾರ, ಬಂದು ಯೋಜನೆಗಳ ಬಗ್ಗೆ ಮಾಹಿತಿ ಪಡ್ಕೊಳ್ಳೋದಾಯ್ತು, ಜೊತೆಗೆ ಏನಾದರೂ ಸಮಸ್ಯೆಗಳು ಬಂದಾಗ ತಾವು ವಿಸಿಟ್ ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ, ಹೇಗಿಲ್ಲ? ಈಗಾಗಲೇ ಹಳ್ಳಿಗಳು ಜಾಸ್ತಿ ಇರೋದ್ರಿಂದ ಮ್ಯಾಕ್ಸಿಮಮ್ ಜನ ಇಲ್ಲಿ ನಮ್ಗೆ ರೈತ ಸಂಪರ್ಕ ಕೇಂದ್ರದ ಅವೇರ್ನೆಸ್ ಇದೆ, ಭಾಳಷ್ಟು ಜನ ಬಂದು ಕಾಂಟ್ಯಾಕ್ಟ್ ಮಾಡ್ತಾರೆ, ಎಲ್ಲ ಫೆಸಿಲಿಟೀಸನ್ನು ಇಲ್ಲಿಂದ ಭಾಳಷ್ಟು ಜನ ತೊಗೊಂಡಿದ್ದಾರೆ. ಅದಕ್ಕೂ ಮೀರಿ ಈಗ ರೀಸೆಂಟ್ ಪ್ರಾಬ್ಲಮ್ ಬಂದಿರೋದು ಅಂತಂದ್ರೆ ನಮ್ಗೆ ಸನ್ಫ್ಲವರ್ ಜರ್ಮಿನೇಷನ್ದೇ ಮೇಜರ್ ಪ್ರಾಬ್ಲಮ್ ಬಂದಿದ್ದು. ಇಲ್ಲಿ ಮುದ್ವಾಳು, ನಾಗರಬೆಂಚಿ ವಿಲೇಜಲ್ಲೆಲ್ಲ ನಮ್ದು ಆಗಲೇ ಸನ್ಫ್ಲವರ್ ಜರ್ಮಿನೇಷನ್ ಪ್ರಾಬ್ಲಮ್ ಅದ ಅಂಥೇಳಿ ಅಲ್ಲಿ ನಾವು ವಿಸಿಟ್ ಮಾಡಿ ಆಗಲೇ ಅವ್ರದ್ದು ಸೈಂಟಿಸ್ಟ್ ವಿಸಿಟ್ ಎಲ್ಲ ತೊಗೊಂಡು ಅವರಿಗೂ ಈಗಾಗಲೇ ಅದ್ರ ಬಗ್ಗೆ ಮಾಹಿತಿ ತೊಗೊಂಡು ಕಲೆಕ್ಟ್ ಮಾಡಿ ನಾವು ಫೀಲ್ಡ್ ವಿಸಿಟ್ಸ್ ಎಲ್ಲ ಮಾಡಿದ್ದೀವಿ. ಮತ್ತು ಅದಕ್ಕೂ ಮೀರಿ ಮುಂಗಾರದ ಮೇನ್ ಬೀಜ ಪ್ರಾಬ್ಲಮ್ ಆಗಬಾರ್ದು ಅಂದರೆ ನಮ್ಗೆ ಸೀ ಟ್ರೀಟ್ಮೆಂಟೇ ಇಂಪಾರ್ಟೆಂಟು. ಈವನ್ ಮುಸ್ಲಿ ಕಾರ್ಲ್ ಕುಂಟಿ ಅಂತೇಳಿ ವಿಲೇಜಲ್ಲಿ ಈಗಾಗಲೇ ನಾವು ಬೀಜೋಪಚಾರ ಕಾರ್ಯಕ್ರಮ ಕೂಡ ಮಾಡಿ ಅವ್ರಿಗೆ ತೋರಿಸ್ಕೊಟ್ಟಿದ್ದೀವಿ. ಹಂಗೂ ಅವೇರ್ನೆಸ್ ಯಾವುದಾದ್ರೂ ಇದ್ರೂ ಕೂಡ ನಾವು ಇನ್ಫಾರ್ಮೇಶನ್ ರೈತ ಸಂಪರ್ಕ ಕೇಂದ್ರ ಅಂದ್ರೆ ಕೊಡ್ತಿದ್ದೀವಿ. ತಾಲೂಕಿನಲ್ಲಿ ಒಂದೇ ರೈತ ಸಂಪರ್ಕ ಕೇಂದ್ರ ಮಸ್ಕಿ ತಾಲೂಕಿಗೆ, ಮತ್ತೆ ಬೇರೆ ಕಡೆ ಇದಾವ ಇಲ್ಲಿ ತಾಲೂಕಿನಲ್ಲಿ? ಮಸ್ಕಿ ತಾಲೂಕು ಅಂತ ಕನ್ಸಿಡರ್ ಮಾಡಿದ್ರೆ ಈಗಾಗಲೇ 7 ಹೋಬಳಿಗಳು ಬರ್ತಾವ. ಬಟ್ ಪ್ರಸ್ತುತ ಈಗ ಮಸ್ಕಿ ತಾಲೂಕು ಅಂತೇಳಿ ನಮ್ಮ ಕೃಷಿ ಇಲಾಖೆಗೆ ಅಡ್ಮಿನಿಸ್ಟ್ರೇಷನ್ ಸ್ಟಾರ್ಟ್ ಆಗಿಲ್ಲ, ಮಸ್ಕಿ ತಾಲೂಕು ಆಫೀಸ್ ಸ್ಟಾರ್ಟ್ ಆಗಿಲ್ಲ. ನಮ್ಮ ಮಸ್ಕಿ ಹೋಬಳಿ ಒಂದು ಸಂಬಂಧಪಟ್ಟಂಗೆ ಲಿಂಗಸೂರು ತಾಲೂಕು ಅಂತಾನೆ ಬರೋದು. ಆದರೆ ಅಂಡರ್ ಮಸ್ಕಿ ಅಂದರೆ ನಮ್ದು ಒಂದೇ ಹೋಬಳಿ ಇಲ್ಲಿರೋದು, ಮೇಜರ್ ಏರಿಯಾ ಕವರ್ ಆಗ್ತಿರೋದು ಇದೇ ಒಂದು ಹೋಬಳಿ. ರೈತ ಸಂಪರ್ಕ ಕೇಂದ್ರ ಇದೇ ಮೇಜರ್ ಇರೋದ್ರಿಂದ ಭಾಳಷ್ಟು ರಿಕ್ವೈರ್ಮೆಂಟ್ ಕೂಡ ಇಲ್ಲಿದೆ, ಬಹಳ ಡಿಮ್ಯಾಂಡ್ ಕೂಡ, ಎಲ್ಲ ಇನ್ಪುಟ್ಸ್ ಆಯ್ತು, ಮಿಷನರೀಸ್ಗೆ ಆಯ್ತು ಇದೆ, ಎಲ್ಲಾನು ನಾವು ಮಾಡ್ತಿದ್ದೀವಿ. ಕೊನೆಹಳ್ಳಿ ಎಷ್ಟು ಕಿಲೋಮೀಟರ್ ನಿಂದ ದೂರ ಇದೆ ನಿಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಬರ್ತಕ್ಕಂತ ಹಳ್ಳಿ? ಎಷ್ಟು ಕಿಲೋಮೀಟರ್ ದಲ್ಲಿ ದೂರ ಇದೆ ಕೊನೆಹಳ್ಳಿ? 40 ದೂರದಲ್ಲಿ ಆಲ್ಮೋಸ್ಟ್ ಬರ್ತಾರ. ಇಲ್ಲ ಮೇಜರ್ ಬಾರ್ಡರ್ ಅಂತ ಅಂದ್ರೆ ಮುದ್ಗಲ್ ಬಾರ್ಡರ್ ತನನು ಬರ್ತದೆ, ಮುದ್ಗಲ್ ರೈತ ಸಂಪರ್ಕ ಕೇಂದ್ರ ಆಯ್ತು, ಮತ್ತೆ ಲಿಂಗಸೂರ್ ಬಾರ್ಡರ್ ಆಯ್ತು, ಮತ್ತೆ ಎಲ್ಲಾ ಕಡೆಯಿಂದನು ಬರ್ತಿರ್ತಾರ. ಹಳ್ಳಿಗಳು ಬಹಳ ಇರೋದ್ರಿಂದ ವಾಸ್ಟ್ ಏರಿಯಾ 40 ಕಿಲೋಮೀಟರ್ ವರೆಗೂ ಹೋಗುತ್ತೆ. ಈಗ ಕೃಷಿ ಇಲಾಖೆ ಯಾವುದೇ ಒಂದು ಯೋಜನೆ ಲಾಭ ಪಡಿಬೇಕಂದ್ರೆ ರೈತರು ತಾವು ಹೇಳ್ತಾರೆ ಇಲ್ರಿ ನಿಮ್ದು ಫ್ರೂಟ್ಸ್ ನಲ್ಲಿ ನೋಂದಣಿ ಆಗ್ಬೇಕು ಅಂತ ಹೇಳಿ. ಹೇಗೆ ಎಲ್ಲ ರೈತರು ನೋಂದಣಿ ಮಾಡ್ಕೊಂಡಿದ್ದಾರೆ, ಇನ್ನೂ ಆಗ್ಬೇಕಾಗಿಲ್ಲ? ಈಗಾಗಲೇ 70% ನಮ್ದು ರೈತರು ನೋಂದಣಿ ಆಗಿದೆ. ಒಂದಲ್ಲ ಒಂದ್ ರೀಸನ್, ಪಿಎಂ ಕಿಸಾನ್ ಆಗಿರ್ಬೋದು, ನಮ್ದು ತಾಡ್ಪಾಲ್ ವಿತರಣೆ ಆಗಿರ್ಬೋದು, ಅಥವಾ ಬೀಜ ತಗೊಳ್ಬೇಕಾಗಿರ್ಬೋದು, ಯಾರೇ ಬಂದ್ರು ಡಾಕ್ಯುಮೆಂಟ್ಸ್ ತಗೊಂಡ್ ಬಂದ ತಕ್ಷಣ ನಾವು ಮೊದಲು ಅದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂತೀವಿ. ಯಾಕಂದ್ರೆ ಫರ್ದರ್ ಅವ್ರು ಏನ್ ತಗೊಂಡು ನಮ್ಗೆ ಡೀಟೇಲ್ಸ್ ತಗೋಬೇಕಾದ್ರೂ ಕೂಡ ನಾವು ಮಿನಿಮಮ್ ಅವ್ರ ಡಾಕ್ಯುಮೆಂಟ್ಸ್ ನಮ್ಮಲ್ಲಿ ರಿಜಿಸ್ಟ್ರೇಷನ್ ಇರಬೇಕಾಗುತ್ತೆ. ಹಂಗಾಗಿ ನಾವು ಯಾವುದೇ ಇನ್ಪುಟ್ ಆಯಿತು, ನಾವು ವಿತರಣೆ ಇಲ್ಲಿಂದ ರೈತ ಸಂಪರ್ಕ ಕೇಂದ್ರದಿಂದ ಮಾಡಬೇಕಾದ್ರೆ ಅವ್ರದ್ದೆಲ್ಲ ಡಾಕ್ಯುಮೆಂಟ್ಸ್ ನಾವು ತಗೊಳ್ತೀವಿ. ತಗೊಂಡು ನಾವು ಅದನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅವರಿಗೆ ಇನ್ಫಾರ್ಮೇಶನ್ ಇಲ್ಲ ಅಂದ್ರೂ ಕೂಡ ಅವ್ರ ಕಡೆಯಿಂದ ನಾವು ಡಾಕ್ಯುಮೆಂಟ್ ತಗೊಂಡು ನಾವು ರಿಜಿಸ್ಟ್ರೇಷನ್ ಮಾಡ್ತಿದ್ದೀವಿ. ಮತ್ತು ಫರ್ದರ್ ಅವ್ರು ಬಂದಾಗ ನಾವು ಅದನ್ನು ತಗೊಳ್ಳೋ ನೆಸೆಸಿಟಿ ನಮಗೆ ಬೀಳಂಗಿಲ್ಲ, ಡೈರೆಕ್ಟಾಗಿ ಅವ್ರ ಇನ್ಪುಟ್ನೇ ತಗೊಳ್ಬೋದು. ಹೇಗೆ ಅನಿಸ್ತದೆ ಈ ಸಲ ಮುಂಗಾರು ಹಂಗಾಮು ಮಸ್ಕಿ ಒಂದು ಹೋಬಳಿ ಮಟ್ಟದಲ್ಲಿ ನಿಮಗೆ ಕೃಷಿ ಅಧಿಕಾರಿಗಳಾಗಿ ನಿಮಗೆ ತೃಪ್ತಿ ಇದೆಯಾ? ಒಳ್ಳೆಯ ಮಳೆ ಆಗಿದೆ ಅಂತ ಅನಿಸ್ತದೆ ನಿಮಗೆ? ಹೇಗೆ ಮಳೆ ಈಗಾಗಲೇ ಚೆನ್ನಾಗೇ ಆಗಿದೆ, ಹೋದ ವರ್ಷ ಆಯಿತು, ಕಳೆದ ಒಂದು 5 ವರ್ಷದಿಂದ ಈ ಸರಿ ಮಳೆ ಪ್ರಮಾಣ ಚೆನ್ನಾಗಾಗಿದೆ, ಬೇಗನೂ ಆಗಿದೆ. ಪ್ರಾಬ್ಲಮ್ ಏನಾಯಿತು ಅಂದರೆ ಈಗ ಮುಂಗಾರು ಜಲ್ದಿ ಸ್ಟಾರ್ಟ್ ಆಯಿತು ಅಂತೇಳಿ ಕೆಲವೊಂದು ಬಿತ್ತನೆ ಅರ್ಜೆಂಟಾಗಿ ಸ್ವಲ್ಪ ಕೆಲವೊಂದು ಕ್ರಾಪ್ಸ್ ಮಾಡಿದರು, ಅಂಥ ಕ್ರಾಪ್ಗಳಲ್ಲಿ ಸ್ವಲ್ಪ ಜರ್ಮಿನೇಷನ್ ಪ್ರಾಬ್ಲಮ್ ಬಂದಿದೆ. ಅದು ಬಿಟ್ಟರೆ ಕರೆಕ್ಟ್ ಸೀಸನಲ್ಲಿ ಸ್ಟಾರ್ಟ್ ಮಾಡಿ ಏನು ಬಿತ್ತನೆ ಸ್ಟಾರ್ಟ್ ಮಾಡಿದ್ದಾರೆ ಯಾವುದೂ ಕ್ರಾಪ್ ಪ್ರಾಬ್ಲಮ್ ಇಲ್ಲ, ಎಲ್ಲ ಕ್ರಾಪ್ಸು ಚೆನ್ನಾಗಿದ್ದಾವೆ. ತೊಗರಿ ಆಯಿತು, ಸೂರ್ಯಪಾನ ಆಯಿತು, ಅದಾದ್ಮೇಲಿಂದ ಬಿತ್ತನೆ ಮಾಡಿರೋಂಥ ಎಲ್ಲ ಕ್ರಾಪ್ಸು ಚೆನ್ನಾಗಿದ್ದಾವೆ. ಇನ್ನು ಮುಂದೆ ನಾನು ಅದೇ ಎಕ್ಸ್ಪೆಕ್ಟ್ ಮಾಡ್ತೀನಿ. ಮಳೆ ಇಂಪಾರ್ಟೆಂಟ್ ಬೆಳೆಗೆ, ಅದನ್ನೇ ಫಸ್ಟ್ ಆಗಿದೆ. ಸೀಡ್ ಇಂಪಾರ್ಟೆಂಟ್, ಅದು ಕೂಡ ಅವೈಲೆಬಿಲಿಟಿ ಚೆನ್ನಾಗಿ ಸಿಕ್ಕಿದೆ. ಎಲ್ಲ ರೈತರು ಬಿತ್ತನೆ ಆಗಲೇ ಇವತ್ತು 80% ಬಿತ್ತನೆ ಆಗಿದೆ ಮುಂಗಾರು ಸೀಸನ್ ರಿಲೇಟೆಡ್. ಚೆನ್ನಾಗೆ ಕ್ರಾಪ್ಸ್ ಇದಾವೆ, ಒಳ್ಳೆ ಇಳುವರಿ ಬರುತ್ತೆ ಅನ್ನೋದೇ ಎಕ್ಸ್ಪೆಕ್ಟ್ ಮಾಡ್ತೀವಿ. ಏನು ಹೇಳ್ತೀರಿ ರೈತರಿಗೆ, ಈಗಾಗಲೇ ಬೆಳೆಯನ್ನು ಬಿತ್ತಿದ್ದಾರೆ, ಮಳೆ ಕೆಲವೊಂದು ಕಡೆ ಆಗಿದೆ, ಚೆನ್ನಾಗಿ ಹಸಿಗಳಿದಾವೆ, ಇನ್ನು ಈಗಾಗಲೇ ಬೆಳೆಗಳು ಒಂದು ತಿಂಗಳ ತನಕ ಒಂದು ಬೆಳೆಗಳನ್ನು ನೋಡ್ಬೋದು ಈ ಭಾಗದಲ್ಲೆಲ್ಲ, ಏನು ರೈತರಿಗೆ ಕಿವಿ ಮಾತನ್ನು ಹೇಳ್ತಿರ್ತಾವೆ? ಇಲ್ಲಿ ಮೇಜರ್ ನನ್ನ ಮಸ್ಕಿ ಹೋಬಳಿ ಸಂಬಂಧಪಟ್ಟಂಗೆ ತೊಗರಿ ಏರಿಯಾ ಜಾಸ್ತಿ ಬರೋದ್ರಿಂದ ಈಗ 15 ದಿನದ ಬೆಳೆಗಳಿದಾವೆ, ಆಗಲೇ ಇನ್ನೊಂದು 15 ದಿನದಲ್ಲಿ ಒಂದು ತಿಂಗಳು ಕ್ರಾಪ್ ಇರಬೇಕಾದ್ರೆ ಕುಡಿ ಚುಟುವುದು ಅಂತೇಳಿ ಮಾಡ್ತಾರೆ. ಅದ್ರದ್ದು ಏನಾದರೂ ಅವ್ರು ಮಾಡಿ ಮಳೆ ಬರೋಂಥ ಕಂಡೀಷನಲ್ಲಿ ಅದು ನಿಪ್ಪಿಂಗ್ ಏನಾದರೂ ಅವ್ರು ಪ್ರಾಕ್ಟೀಸ್ ಮಾಡಿದರೆ ಲ್ಯಾಟ್ರಲ್ ಬ್ರಾಂಚಸ್ ಜಾಸ್ತಿ ಆಗಿ ಅವ್ರಿಗೊಂದು ಇಳುವರಿ ಜಾಸ್ತಿ ಆಗೋಂಥದ್ದು ಒಂದು ಒಳ್ಳೆ ಇದಾಗುತ್ತೆ. ಏನು ಖರ್ಚಿರ್ಲಾರ್ದೆ ಅವರು ಅದನ್ನೊಂದು ಫಾಲೋ ಮಾಡೋದ್ರಿಂದ ಒಂದು 50% ಅಟ್ಲೀಸ್ಟ್ ಅವರಿಗೆ ಇನ್ಕಮ್ ಡಬಲ್ ಮಾಡ್ಕೊಳ್ಳೋದಕ್ಕೆ ರೀಸನ್ ಸಿಗುತ್ತೆ. ಹಂಗಾಗಿ ಮೇಜರ್ ಕೆಮಿಕಲ್ಸ್ ಆಯಿತು, ಫರ್ಟಿಲೈಸರ್ ಆಯಿತು, ಜಾಸ್ತಿ ಯೂಸ್ ಮಾಡಬೇಡ್ರಿ. ಯಾವುದಕ್ಕೆ ಅನಿವಾರ್ಯತೆ ಇರ್ತದೆ, ಬೇಸಲ್ ಡೋಸ್ ಆಗಲೇ ಕೊಟ್ಟಿರ್ತೀರಿ, ಮತ್ತು ನೆಕ್ಸ್ಟ್ ರಿಕ್ವೈರ್ಮೆಂಟ್ ಇದ್ದಾಗ ಯಾವ್ದು ರಿಕ್ವೈರ್ಮೆಂಟ್ ಅದ ಅದನ್ನಷ್ಟೇ ಗೊಬ್ಬರನ ಕೇಳ್ಕೊಂಡು ಕೊಡ್ರಿ, ಯಾವ್ದು ಕೆಮಿಕಲ್ ರಿಕ್ವೈರ್ಮೆಂಟ್ ಅದ ಅದನ್ನಷ್ಟೇ ಸೀಮಿತವಾಗಿ ಬಳಸ್ರಿ. ಮೊದಲು ಕೆಮಿಕಲ್ ಆಗಿ ಡೈರೆಕ್ಟ್ ಆಗಿ ಹೋಗ್ಬೇಡ್ರಿ. ನೀಮ್ ಆಯಿಲ್ ಆಯ್ತು, ಏನು ನಿಮ್ಗೆ ಲೋಕಲ್ ಅಲ್ಲಿ ಅವೈಲಬಿಲಿಟಿ ಮಾಡೋಂಥದ್ದು, ನಿಮ್ದು ಮನೆಯಿಂದ ಮಾಡ್ಕೊಳ್ಳೋಂಥದ್ದು ಯಾವ್ದಾದ್ರು ಪ್ರಾಕ್ಟೀಸಸ್ ಇದ್ರೆ ಅದನ್ನ ಫಸ್ಟ್ ಕ್ಲಿಯರ್ ಮಾಡ್ರಿ. ಅದರಲ್ಲಿ ಅಟ್ಲೀಸ್ಟ್ ನಿಮ್ದು ಒಂದು 10% ಕಾಸ್ಟ್ ಆಫ್ ಕಲ್ಟಿವೇಶನ್ ಕಡಿಮೆ ಆಗುತ್ತೆ. ಅದಾದ್ಮೇಲೂ ಕಂಟ್ರೋಲ್ ಸಿಗ್ಲಿಲ್ಲ ಅಂತಂದಾಗ ನಿಮ್ಗೆ ಇನ್ಸಿಡೆನ್ಸ್ ಪೆಸ್ಟ್ ಇನ್ಸಿಡೆನ್ಸಿಗಾಯ್ತು, ರೋಗದಕ್ಕಾಯ್ತು, ಕಾಂಟ್ಯಾಕ್ಟ್ ಮಾಡಿ ಪರ್ಟಿಕ್ಯುಲರ್ ಒಂದು ಅಥವಾ 2 ಕೆಮಿಕಲ್ಸ್ ಹೋಗ್ರಿ. ಜಾಸ್ತಿ ಫರ್ಟಿಲೈಸರ್ ಕೂಡ ಯೂಸ್ ಮಾಡಬೇಡ್ರಿ, ಇದ್ರೆ ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಆಯಿತು ಯಾವ್ದಾಯ್ತು ನಿಮ್ದು ರಿಕ್ವೈರ್ಮೆಂಟ್ ತಕ್ಕಂಗೆ ಬಳಸ್ರಿ. ನಿಮ್ ಕಾಸ್ಟ್ ಆಫ್ ಕಲ್ಟಿವೇಶನ್ ಕಡಿಮೆ ಮಾಡಿದಷ್ಟು ನಿಮ್ಗೆ ಲಾಭ ಜಾಸ್ತಿ ಆಗುತ್ತೆ ಅನ್ನೋದನ್ನ ಹೇಳ್ಕೊಡಕ್ ಇಷ್ಟಪಡ್ತೀನಿ. ಒಳ್ಳೇದು ಮೇಘನಾ ಅವರೇ, ನಿಮ್ಮ ಒಂದು ಹೋಬಳಿ ಭಾಗದಲ್ಲಿ ಮಸ್ಕಿ ಹೋಬಳಿ ಭಾಗದಲ್ಲಿ ಮಳೆ ಬೆಳೆ ಹೇಗಾಗಿದೆ, ಕೃಷಿ ಇಲಾಖೆ ಒಂದು ಯೋಜನೆಗಳಾಯಿತು, ರೈತ ಸಂಪರ್ಕ ಕೇಂದ್ರ ಯಾವ ರೀತಿ ಕೆಲಸ ಮಾಡಿದೆ ಅಂತಕ್ಕಂಥ ವಿಚಾರವನ್ನು ಹಂಚ್ಕೊಂಡಿದ್ದೀರಿ. ಎಲ್ಲ ಬೆಳೆಗಳು ಬಿತ್ತನೆ ಆಗಿದ್ದಾವೆ ಈ ಭಾಗದಲ್ಲಿ, ಬೆಳೆಗಳು ಚೆನ್ನಾಗಿದ್ದಾವೆ, ರೈತರು ಈಗಾಗಲೇ ಅಂತರ್ಬೇಸಾಯವನ್ನು ಮಾಡ್ತಾ ಇದ್ದಾರೆ. ನೀವು ಹೇಳಿದಂಥ ವಿಚಾರ ಅಂತಂದರೆ ರೈತರು ಅನಾವಶ್ಯಕ ಖರ್ಚನ್ನು ಮಾಡಬಾರ್ದು, ಅನಾವಶ್ಯಕ ರಾಸಾಯನಿಕಗಳನ್ನು ಬಳಸಬಾರ್ದು, ಅತಿಯಾದ ಗೊಬ್ಬರಗಳನ್ನು ಸಹ ಹಾಕಬಾರ್ದಂತಕ್ಕಂಥ ವಿಚಾರವನ್ನು ಹೇಳಿದ್ರಿ. ಏನಾದರೂ ಒಂದು ಸ್ಪ್ರೇ ಮಾಡೋದಿರ್ಬೋದು, ಗೊಬ್ಬರ ಹಾಕೋದಿರ್ಬೋದು, ತಜ್ಞರ ಸಲಹೆಯನ್ನು ಪಡೆದು ರೈತರು ಮುಂದುವರಿಲಿ ಅಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಸ್ಕಿ ಭಾಗದಲ್ಲಿ ಮಳೆ ಬೆಳೆಯ ಪರಿಸ್ಥಿತಿ ಮತ್ತು ಕೃಷಿ ಇಲಾಖೆಯ ಯೋಜನೆಗಳ ಕುರಿತು ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳಾದ ಮೇಘ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬೌಲತ್ತಿ. ಈಗ ಕೇಳಿ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆ, ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರ ಈ ರೀತಿ ಇದೆ. ಮಾನ್ವಿ ಮಾರುಕಟ್ಟೆಯ ದರ ಭತ್ತ, ಹಳೆ, ಸೋನ, ಮುಸುರಿ ಪ್ರತಿ ಕ್ವಿಂಟಲ್ಗೆ 2040-2582 ರೂಪಾಯಿ. ಇನ್ನು ಲಿಂಗ್ಸೂರು ಮಾರುಕಟ್ಟೆಯ ಪೇಟೆ ಧಾರಣೆ, ಭತ್ತ IR 64 ಪ್ರತಿ ಕ್ವಿಂಟಲ್ಗೆ 2530 ರೂಪಾಯಿಗಳು. ಇನ್ನು ಸಿಂಧನೂರು ಮಾರುಕಟ್ಟೆಯ ಪೇಟೆ ಧಾರಣೆ, ಭತ್ತ, ಕಾವೇರಿ, ಸೋನ 1800-1860 ರೂಪಾಯಿಗಳು. ಭತ್ತದ RNR ಹೊಸದು 2050-2069 ರೂಪಾಯಿಗಳು. ಇನ್ನು ಹಳೆ ಸೋನ ಮುಸುರಿ 2200-2500 ರೂಪಾಯಿಗಳು. ಇದಾಗಿತ್ತು ಇಂದಿನ ಪೇಟೆ ಧಾರಣೆ. ವಿಶ್ವ ಕೌಶಲ್ಯ ದಿನದಂದು ಕರ್ನಾಟಕದ 17-22 ವಯೋಮಾನದ ಯುವಕ ಯುವತಿಯರಿಗೆ ವಿಶ್ವಮಟ್ಟದ ಸ್ಪರ್ಧೆಗೆ ಆಹ್ವಾನ. 2024 ಫ್ರಾನ್ಸ್ನ ಲಿಯೋನ್ನಲ್ಲಿ ವಿಶ್ವ ಕೌಶಲ್ಯ ಸ್ಪರ್ಧೆ ನಡೆಯುತ್ತಿದ್ದು ಐಟಿ, ಫ್ಯಾಷನ್ ಡಿಸೈನ್, ಆಭರಣ ಕರೆ ಹೀಗೆ 54 ಕೌಶಲ್ಯಗಳಿಗೆ ನಡೆಯುವ ಸ್ಪರ್ಧೆಗೆ ರಾಜ್ಯ ಮಟ್ಟದಲ್ಲಿ ಆಯ್ಕೆ ನಡೆಯುತ್ತಿದೆ. ಯಾವುದೇ ವಿದ್ಯಾರ್ಹತೆ ಇಲ್ಲ. ಕೌಶಲ್ಯ ಹೊಂದಿದ್ದರೆ ನಿಮ್ಮ ಕೌಶಲ್ಯದ 3 ನಿಮಿಷಗಳ ವಿಡಿಯೋವನ್ನು kaushalkar.com August 30 ಅಪ್ಲೋಡ್ ಮಾಡಿ ಕರ್ನಾಟಕವನ್ನು ವಿಶ್ವ ಕೌಶಲ್ಯ ರಾಜಧಾನಿ ಮಾಡೋಣ. ಪ್ರಕಟಣೆ ಕೌಶಲ್ಯಾಭಿವೃದ್ಧಿ ನಿಗಮ, ಬೆಂಗಳೂರು. ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳನಲ್ಲ. ಗ್ರಾಮೀಣ ಕೃಷಿ ಮೌಸಮ್ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ನಾಳೆ ದಿನಾಂಕ 16-7-2022 ಅಂತಂದರೆ ಶನಿವಾರ 3 ಮಿಲಿಮೀಟರ್ ಮಳೆ ಆಗುವ ಸಾಧ್ಯತೆ ಇದ್ದು ಗರಿಷ್ಠ 28, ಕನಿಷ್ಠ 20°C ಉಷ್ಣಾಂಶ ಇರುವುದೆಂದು ತಿಳಿದು ಬಂದಿದೆ. ಹಾಗೆಯೇ ಗರಿಷ್ಠ 83, ಕನಿಷ್ಠ 64% ಆರ್ದ್ರತೆ ಇದ್ದು ಗಾಳಿಯ ವೇಗ ಪ್ರತಿ ಗಂಟೆಗೆ 2 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡಲಾಗಿದೆ. ಇನ್ನು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ಆರ್ದ್ರತೆ ಹೆಚ್ಚಾಗಿರುವುದರಿಂದ ಬಿತ್ತನೆ ಮಾಡಿರುವ ಬೆಳೆಗಳಲ್ಲಿ ಕೀಟ ಹಾಗೂ ರೋಗಗಳು ಹೆಚ್ಚಾಗಬಹುದು. ಆದ್ದರಿಂದ ಬೆಳೆಗಳನ್ನಾಧರಿಸಿ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಿ. ಮಣ್ಣಿನಲ್ಲಿ ತೇವಾಂಶವನ್ನು ಸಂರಕ್ಷಣೆ ಮಾಡಲು ಅಂತರ್ಬೇಸಾಯ, ಮಲ್ಚಿಂಗ್ ಮತ್ತು ಕೈಕಳೆ ಮಾಡುವುದರಿಂದ ತೇವಾಂಶ ಜೊತೆಗೆ ಮಣ್ಣಿನ ತಾಪಮಾನವನ್ನು ಕೂಡ ನಿರ್ವಹಿಸಬಹುದು. ಬಿತ್ತುವ ಮುನ್ನ ಬೆಳೆಗಳಿಗೆ ಬೀಜೋಪಚಾರವನ್ನು ಕೈಗೊಳ್ಳುವುದರಿಂದ ಅನೇಕ ಕೀಟ ಹಾಗೂ ರೋಗಗಳನ್ನು ತಡೆಗಟ್ಟಬಹುದು. ಇನ್ನು ಹತ್ತಿಯನ್ನು ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಹತ್ತಿ ಬಿತ್ತನೆಗೆ ಸೂಕ್ತವಾದ ತಳಿಗಳ ಕುರಿತು ಮಾಹಿತಿಯನ್ನು ಹೇಳೋದಾದರೆ ACH 1155, ACH 1155, RCH 864, ರಾಸಿ ಮ್ಯಾಗ್ನಾ, ರಾಸಿ NEO, ACH 199, KCH 111, KCH 9292, ಲಕ್ಷ್ಮೀ ಗೋಲ್ಡ್, ಫೋರ್ಸ್ US 7067, MRC 7383 ಮತ್ತು MRC 7347 ಈ ತಳಿಗಳನ್ನು ಬಿತ್ತಬಹುದು. ಇನ್ನು ಹತ್ತಿಗೆ ಗೊಬ್ಬರದ ಕುರಿತು ಮಾಹಿತಿಯನ್ನು ಹೇಳೋದಾದರೆ 40-20-20 ಕಿಲೋಗ್ರಾಂ ಸಾರಜನಕ, ರಂಜಕ ಮತ್ತು ಪೊಟ್ಯಾಷನ್ನ ಪ್ರತಿ ಎಕರೆಗೆ ಕೊಡಬೇಕು. ಹತ್ತಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನ ಕಳೆಗಳ ಹತೋಟೆಗಾಗಿ 2 ಲೀಟರ್ ಪೆಂಡಿಮಿಥಲಿನ್ 30 EC ಅಥವಾ 700 ಮಿಲಿಲೀಟರ್ ಪೆಂಡಿಮಿಥಲಿನ್ 30.7 CS ಗಳ ನಾಶಕವನ್ನು 300 ಲೀಟರ್ ನೀರಿನಲ್ಲಿ ಎಕರೆಗೆ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಹತ್ತಿ ಬೆಳೆಗೆ ಮೊದಲ ಹಂತದಲ್ಲಿ ಕಾಣಿಸಿಕೊಳ್ಳುವ ಥ್ರಿಪ್ಸ್ ನುಸಿ ಹಾಗೂ ಹಸಿರು ಹುಳುವಿನ ಹತೋಟೆಗೆ 1 ಎಕರೆಗೆ 250 ಮಿಲಿಲೀಟರ್ ಪ್ರೊಪ್ರೋನಿಲ್ 50 SC 250 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಶೇಂಗಾವನ್ನು ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. TGLPS 3, ಅಜಯ, ಕದರಿ 9 ಈ ತಳಿಗಳನ್ನು ಬಿತ್ತಬಹುದು. ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜವನ್ನು 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ 4 ಗ್ರಾಂ ಟ್ರೈಕೋಡರ್ಮಾದಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತಬೇಕು. ಬೀಜ ಮತ್ತು ಕಾಂಡ ಕೊಳೆ ರೋಗದ ನಿರ್ವಹಣೆಗಾಗಿ ಕ್ಷೇತ್ರದಲ್ಲಿ ನೀರು ನಿಲ್ಲದ ಹಾಗೆ ಮಾಡಿ ಮಣ್ಣಿನಲ್ಲಿ ಹೆಚ್ಚು ಟ್ರೈಕೋಡರ್ಮಾಯುಕ್ತ ಸಾವಯವ ಅಂಶ ಇರುವ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕು. ಇನ್ನು ಸೂರ್ಯಕಾಂತಿ ಬೆಳೆಯನ್ನು ಜೂನ್ ಜುಲೈ ತಿಂಗಳಲ್ಲಿ ಬಿತ್ತುವುದಾದರೆ ನಂಜಾಣು ರೋಗ ನಿರೋಧಕ ಶಕ್ತಿ ಹೊಂದಿದ RSFH 1887 ತಳಿಯನ್ನು ಬಿತ್ತಬಹುದು. ಬಿತ್ತುವ ಮುನ್ನ ಸೂರ್ಯಕಾಂತಿ ಬೀಜವನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 5 ಗ್ರಾಂ ಇಮಿಡಾಕ್ಲೋರೋಪೇಡ್ 70 WS ಎಂಬ ಕೀಟನಾಶಕದಿಂದ ಉಪಚರಿಸಿ ಬಿತ್ತಬೇಕು. ಸೂರ್ಯಕಾಂತಿ ಬೆಳೆಯಲ್ಲಿ ಇಳುವರಿಯನ್ನು ಹೆಚ್ಚಿಸಲು ರೈತ ಬಾಂಧವರು ರಸಗೊಬ್ಬರದ ಜೊತೆಗೆ ಪ್ರತಿ ಎಕರೆಗೆ 4 ಕಿಲೋಗ್ರಾಂ ಸತುವಿನ ಸಲ್ಫೇಟನ್ನು ಬಳಸಬೇಕು. ಇನ್ನು ಈಗಾಗಲೇ ಬಿತ್ತಿರುವ ಹೆಸರು ಮತ್ತು ಉದ್ದು ಬೆಳೆಗೆ ಬೂದಿ ರೋಗ ಕಂಡು ಬಂದಲ್ಲಿ 1 ಮಿಲಿಲೀಟರ್ ಹೆಕ್ಸಾಕೊನೋಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಹೆಸರು ಬೆಳೆಯಲ್ಲಿ ಎಲೆ ತಿನ್ನುವ ಕೀಟದ ನಿರ್ವಹಣೆಗಾಗಿ 1.7 ಮಿಲಿಲೀಟರ್ ಡೈಮಿಥೋಯೇಟ್ 30 EC ಅಥವಾ 1 ಮಿಲಿಲೀಟರ್ ಮೊನಾಕೊಟೋಪಾಸ್ 36 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಭತ್ತದ ಸಸಿಮಡಿಯನ್ನು ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಗಂಗಾವತಿ ಸೋನಾ, BPT 5204 ಈ ತಳಿಗಳನ್ನು ಬಳಸಬಹುದು. ಪ್ರತಿ ಸಸಿಮಡಿಗೆ 10 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರದ ಜೊತೆಗೆ 80 ಗ್ರಾಂ ಯೂರಿಯಾ, 280 ಗ್ರಾಂ ಸೂಪರ್ ಫಾಸ್ಪೇಟ್ ಮತ್ತು 75 ಗ್ರಾಂ ಮ್ಯೂರಿಯೇಟ್ ಆಫ್ ಪೊಟ್ಯಾಷನ್ನು ನೀಡಬೇಕು. ಭತ್ತ ನಾಟಿ ಮಾಡಿದ 3 ಹಾಗೂ 6 ವಾರಗಳ ನಂತರ ತೆನೆ ಬರುವ ಹಂತದಲ್ಲಿ ಎಕರೆಗೆ 10 ಕಿಲೋಗ್ರಾಂ ಸಾರಜನಕವನ್ನು ಮೇಲುಗೊಬ್ಬರವಾಗಿ ನೀಡಬೇಕು. ಇನ್ನು ಜಾನುವಾರುಗಳನ್ನು ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆ ಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರುಳುಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ನುಗ್ಗೆ ಸೊಪ್ಪನ್ನು ಜಾನುವಾರುಗಳಿಗೆ ಆಹಾರವಾಗಿ ಉಪಯೋಗಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ, ವಿದ್ಯುತ್ ಕಂಬ ಮತ್ತು ಮರದ ಕೆಳಗಡೆ ಕಟ್ಟದೆ ಸುರಕ್ಷಿತವಾದ ಸ್ಥಳದಲ್ಲಿ ಕಟ್ಟಬೇಕು. ಇನ್ನು ಮಳೆಗಾಲದಲ್ಲಿ ಕುರಿ ಮತ್ತು ಆಡುಗಳಿಗೆ ಬರುವ ಎಂಟಿರೊಟಾಕ್ಸ್ಮಿಯಾ ರೋಗಕ್ಕೆ ಸೂಕ್ತ ಲಸಿಕೆಯನ್ನು ಹಾಕಿಸಬೇಕು ಮತ್ತು ದನ ಕರುಗಳಿಗೆ ಹಸಿರು ಮೇವನ್ನ ಒದಗಿಸಲು ಮೇವಿನ ಜೋಳ, ಮೆಕ್ಕೆಜೋಳ, ಅಲಸಂದೆ ಹಾಗೂ ಕಡಿಮೆ ಅವಧಿಯ ಸಜ್ಜೆಯನ್ನ ಬೆಳೆಸಬಹುದು. ಇನ್ನು ಹೆಚ್ಚಿನ ಮಾಹಿತಿ ನಮ್ಮ ರೈತ ಬಾಂಧವರಿಗೆ ಬೇಕಾಗಿತ್ತು ಅಂತಂದ್ರೆ ನಿಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನ ಅಥವಾ ಕೃಷಿ ವಿಜ್ಞಾನ ಕೇಂದ್ರದ ಅಧಿಕಾರಿಗಳನ್ನು ಅಥವಾ ಕೃಷಿ ವಿಜ್ಞಾನಿಗಳನ್ನ ಸಂಪರ್ಕಿಸಬಹುದು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನ. ಈಗ ಕೇಳಿ ಒಡವಟ್ಟಿ ಗ್ರಾಮದ ಬೆಣಕಮ್ಮ ಹಾಗೂ ಸಂಗಡಿಗರಿಂದ ಲಂಬಾಣಿ ಪದಗಳು. ಸೋದಾ ಸೋ